Sí, salve. ಸ್ಪಷ್ಟವಾಗಿ ಕೇಳಿಸದಿದ್ದರೆ ಹೇಳಬೇಕು. ನಿನ್ನೆ ಭಾಷಣ ಮಾಡುವಾಗ ಅವರು ಮಾತನಾಡಿದ್ದು ನಾನು ಹಿಂದೆ ಕೂತ್ಕೊಂಡಿದ್ದೆ, ಅಸ್ಪಷ್ಟವಾಗಿ ಕೇಳಿಸಿತು. ಈಗ ಹಿಂದೆ ಕೂತವರಿಗೂ ಸರಿಯಾಗಿ ಕೇಳಿಸ್ತದ? ಒಂದು ಜೋಕ್ ಇದೆ, ಹಿಂದೆ ಕೂತವ್ರು ಯಾರೋ ಒಬ್ಬರು ಭಾಷಣ ಮಾಡುವಾಗ ಹೇಳಿದ್ರಂತೆ, ನಾವು ಕೇಳಿಸ್ತಾ ಇಲ್ಲ ಅಂತ. ಮುಂದೆ ಕೂತವ್ರು ಹೇಳಿದಂತೆ, ನೀವು ಮುಂದೆ ಬನ್ನಿ ನಾನು ಹಿಂದೆ ಹೋಗ್ತೇನೆ ಅಂತ. ಅಂದರೆ ಕೇಳಿ ಸುಖ ಇದೆ ಅಂತ. ನಮ್ಮ ಪರಿಚಯ ಇದೆ ನಿಮಗೆ? ನನ್ನ ಹೆಸರು ಯಾರಿಗೆ ಗೊತ್ತಿದೆ? ಬಾ ಬಾ ಬಾ. ಆಗಿದೆ, ಪ್ರಾರಂಭಿಸೋಣ. ಓಂ ನಿತ್ಯ ಶುದ್ಧ ಬುದ್ಧ ಮುಕ್ತ ವೇದಾಂತಾಂಬುಜ ಭಾಸ್ಕರಂ ನಮಾಮಿ ಯುಗಕರ್ತಾರಂ ಆರ್ತನಾಥಂ ವೀರೇಶ್ವರಂ. ನಿತ್ಯ ಶುದ್ಧ ಬುದ್ಧ ಮುಕ್ತ, ಪ್ರತಿಯೊಬ್ಬನ ಅಂತರ್ಯದ ಆರದಲ್ಲಿ ದಿವ್ಯ ಜ್ಯೋತಿ ಇದೆ, ಸಾವಿಲ್ಲದ ನೋವಿಲ್ಲದ ಸತ್ವವಿದೆ, ಅದನ್ನೇ ಆತ್ಮ ಅಂತ ಕರೆಯುವುದು. ಅದು ನಿತ್ಯವೂ ಶುದ್ಧವೂ ಬುದ್ಧವೂ ಮುಕ್ತವೂ ಆಗಿದೆ. ಆದರೆ ಅಜ್ಞಾನದಿಂದ ಅದು ಕಮಲದ ಹೂ ಅರಳಲಿಲ್ಲ. ಅರಳಿದಾಗ ಅದರ ಸುಗಂಧ ಗೊತ್ತಾಗುತ್ತದೆ. ಅದನ್ನು ಅರಳಿಸುವವನು ನಿತ್ಯ ಶುದ್ಧ ಬುದ್ಧ ಮುಕ್ತ ವೇದಾಂತ ಅಂಬುಜ ಭಾಸ್ಕರಂ. ವೇದಾಂತದ ಕಮಲ ಹೂವು ಇನ್ನೂ ಅರಳಲಿಲ್ಲ, ಅದನ್ನು ಅರಳಿಸುವಂತೆ ಮಾಡುವ ಜ್ಞಾನ ಸೂರ್ಯ ಸ್ವಾಮಿ ವಿವೇಕಾನಂದ. ನೋಡಿ, ನಿತ್ಯ ಶುದ್ಧ ಬುದ್ಧ ಮುಕ್ತ ವೇದಾಂತ ಅಂಬುಜ. ವೇದಾಂತವೆಂಬ ಉಪನಿಷತ್ತು, ಭಗವದ್ಗೀತೆ, ವೇದಾಂತಗಳಲ್ಲಿ ಅಡಗಿರುವ ಯಾವ ತತ್ವವಿದೆ ಅದು ಎಲ್ಲರಿಗೂ ಗೊತ್ತಾಗುವುದಿಲ್ಲ. ಅದರ ಮಹಿಮೆಯನ್ನು ಎಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಸ್ವಲ್ಪ ಕಡಿಮೆ ಆಗ್ತದ ವಾಯಸ್ಸು? ಇಲ್ಲ ಇಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ ವೇದಾಂತ ಅಂಬುಜ ಭಾಸ್ಕರಂ. ಅದು ಸೂರ್ಯನ ಉಪಾಧಿಯಲ್ಲಿ ಇಡೀ ಜಗತ್ತಿನಲ್ಲಿ ವೇದಾಂತದ ದಿಂಡಿಮವನ್ನು ಬಾರಿಸಿದಂಥ ಸ್ವಾಮಿ ವಿವೇಕಾನಂದನ ಕುರಿತು ಒಂದು ಶ್ಲೋಕ. ನಿತ್ಯ ಶುದ್ಧ ಬುದ್ಧ ಮುಕ್ತ ಯಾವುದು? ಆತ್ಮ. ಅದಕ್ಕನ್ನೇ ವೇದಾಂತದಲ್ಲಿ ಹೇಳಿದ್ದು. ಆದರೆ ಅದನ್ನು ಅನುಭವದಲ್ಲಿ ತಂದುಕೊಂಡು ದಿವ್ಯ ಜ್ಞಾನದಿಂದ ಶಕ್ತಿಶಾಲಿಯಾಗಿ, ಗುರುಗಳ ಅನುಗ್ರಹದಿಂದ ಪರಮ ಶಕ್ತಿಶಾಲಿಯಾಗಿ, ಏಕೈಕ ವೀರ ಆ ಕಾಲದಲ್ಲಿ ಒಂದು ಸಂಧಿ ಕಾಲದಲ್ಲಿ ಎಂಥ ಅದ್ಭುತ ಕಾರ್ಯವನ್ನು ಮಾಡಿದರು. ನಮಾಮಿ, ಅವರನ್ನು ಸ್ಮರಿಸ್ತೇನೆ. ಯುಗ ಕರ್ತಾರಂ, ಒಂದು ಹೊಸ ಯುಗಕ್ಕೆ ನಾಂದಿ ಹಾಕಿದವರೇ ಅವರು. ಆರ್ತನಾಥಂ, ಮನುಷ್ಯ ಕಷ್ಟ ಕಂಟಕ ನೋಡಿ ಸಹಿಸಲಾರದ ಅಪಾರವಾದ ಮರುಕವನ್ನು ತುಂಬಿಕೊಂಡ ಹೃದಯ. ನಮಾಮಿ, ನಮಿಸ್ತೇನೆ. ಅವರಿಗೆ ನಮಿಸುವುದು, ಪರಮಹಂಸರಿಗೆ ನಮಿಸುವುದು, ಭಗವಂತನಿಗೆ ನಮಿಸುವುದು ಬೇರೆ ಅಲ್ಲ. ಇನ್ನೊಂದು, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಯಾವ ಜಗನ್ಮಾತೆ ವಿಶ್ವಜನನಿ, ಇಡೀ ಸಂಕುಲ ಜಗತ್ತು ಹುಟ್ಟು ಸ್ಥಿತಿ ಲಯ ಸೃಷ್ಟಿ ಸ್ಥಿತಿ ಲಯ ಕಾರಿಣಿಯಾಗಿ ಸರ್ವಭೂತಗಳಲ್ಲಿಯೂ ಇದ್ದು ಮಾತೃರೂಪೇಣ ಮನಸ್ಸಿಗೆ ತಾಯಿ ಇಷ್ಟು ಸಣ್ಣ ಮಗುವಾಗಿರುವಾಗ ಆ ಕಡೆ ಹಾಕಿದರೆ ಆ ಕಡೆ ಈ ಕಡೆ ಹಾಕಿದರೆ ಈ ಕಡೆ ಅಲ್ಲೇ ಮಲಮೂತ್ರ ವಿಸರ್ಜನೆ ಅಂತ ಹೇಳಿದರೆ ಬೇರೆ ಏನು ಗೊತ್ತಿಲ್ಲ. ಆ ಸಮಯದಲ್ಲಿ ಅತ್ಯಂತ ಪ್ರೀತಿಯಿಂದ ಸೇವೆ ಮಾಡಿದವರು ಯಾರು? ತಾಯಿ. ಆ ತಾಯಿಯಲ್ಲಿ ಕಂಡುಬರುವ ನಿಸ್ವಾರ್ಥ ಪ್ರೇಮ ಮಗುವಿನ ಅಭ್ಯುದಯಕ್ಕಾಗಿ ಕರಕಲಿ ಆಮೇಲೆ ಎಷ್ಟು ಸೇವೆ. ತಾಯಿ ಸೇವೆ ಮಾಡಿದ ಹಾಗೆ ಯಾರಾದರೂ ಮಾಡಲಿಕ್ಕೆ ಸಾಧ್ಯವ? ಮಗುವಾಗಿದ್ದಾಗ ಕೆಲಸವನ್ನು ಇಟ್ಟರೆ ಅದು ಅಮೇರಿಕದಲ್ಲಿ ಅವರ ಮಗುವಿಗೆ ಏನೋ ಔಷಧ ಕೊಟ್ಟು ಅದು ಇಡೀ ದಿನ ನಿದ್ರೆ ಇದನ್ನು ಅವರು ಅವನ ಬಾಯ್ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಇರ್ತಾರೆ. ಅಲ್ಲಿ ಇಂಥ ಸ್ಥಿತಿ ತಾಯಿಯಾಗಿ ಮಾಡೋದಿಲ್ಲ. ಯಥಾರ್ಥ ತಾಯಿಯಾದವರು ಅವನ ಮಗುವನ್ನು ಅಷ್ಟು ಪ್ರೀತಿ, ಆ ತಾಳ್ಮೆ ಎಷ್ಟು, ಕ್ಷಮೆ ಎಷ್ಟು, ಎಷ್ಟು ತಪ್ಪು ಮಾಡಿದ್ರು ಕ್ಷಮಿಸುವುದು, ಆ ಪವಿತ್ರವಾದ ಪ್ರೀತಿ ತಾಯಿಯಿಂದ ವ್ಯಕ್ತವಾಗುತ್ತದೆ. ಅದರಿಂದ ಮಾತೃದೇವೋ ಭವ ಅಂದರು ನಮ್ಮಲ್ಲಿ. ಮೊನ್ನೆ ನಮ್ಮ ಮೋದಿಯವರು ತಾಯಿಗೆ ಹೋಗಿ ನಮಸ್ಕಾರ ಮಾಡಿ ಬಂದದ್ದನ್ನು ನೀವು ಟಿ ವಿಯಲ್ಲಿ ನೋಡಿರ್ಬೋದು. ಎಲ್ಲರಿಗೂ ಭಾರತೀಯರಿಗೆ ಎಲ್ಲರಿಗೂ ಒಂದು ಖುಷಿ ಆಯಿತು. ಆ ಹಿರಿಯರಿಗೆ ಗೌರವ ಕೊಟ್ಟಾರ ಅಂತ ನೋಡಿ ಆ ಒಂದು ಭಾವ. ಅದನ್ನು ನಾವು ಭಾವ ಗ್ರಹಿಸಬೇಕಲ್ಲಿ. ಆದ್ದರಿಂದಲೇ ತಾಯಿ ತಂದೆಗಳನ್ನು ಸೇವೆ ಮಾಡಬೇಕು. ತಾಯಿ ತಂದೆ ಕೊನೆಗಾಲದಲ್ಲಿ ಕಷ್ಟ ಆಗ್ತದೆ ದೇಹದಲ್ಲಿರೋದು. ಅವರ ಮಕ್ಕಳು ಸರಿ ಪ್ರೀತಿಯಿಂದ ಸೇವೆ ಮಾಡಿದರೆ ಭಗವಂತನಿಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ತಾಯಿ ಕಣ್ಣೀರು ಹಾಕುವಾಗ ಮಾಡಬಾರ್ದು, ಭಗವಂತ ಮುನ್ನಿತಾನೆ. ಅದನ್ನು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಪ್ರಾಕ್ಕಥನ ಅಂದರೆ ಉಪನ್ಯಾಸಕ್ಕೆ ಮೊದಲು ಪ್ರಾರ್ಥನೆಯನ್ನು ಮಾಡಿದ್ದಾಯಿತು. ಈಗ ಸ್ವಾಮಿ ವಿವೇಕಾನಂದರ ದಿವ್ಯ ಜೀವನ ಮತ್ತು ಅವರು ಈ ದೇಶಕ್ಕೆ ಜಗತ್ತಿಗೆ ಮಾಡಿದ ಉಪಕಾರ, ಎಂಥ ಮಹಿಮಾಮಯ ವ್ಯಕ್ತಿತ್ವ ಅವರದ್ದು ಎನ್ನುವುದರ ಬಗ್ಗೆ ಮಾತಾಡ್ತೇನೆ. ಮೊದಲನೇದಾಗಿ ಐದು ಶಬ್ದಗಳ ಉಚ್ಚಾರಣೆ ಮಾತ್ರದಿಂದ 5,000 ಜನರು ಏಕಕಾಲದಲ್ಲಿ ಕರತಾರಣ ಮಾಡ್ತಾ ಎದ್ದು ನಿಂತು ಬಹಳ ಹರ್ಷೋದ್ಘಾರ ಮಾಡಿದ ಒಂದು ಘಟನೆ ನಿಮಗೆ ಗೊತ್ತಿರಬಹುದು. ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅತ್ಯುತ್ತಮವಾದ ವ್ಯವಸ್ಥೆ ಮಾಡಿದ ಆ ಕಾಲದಲ್ಲಿ ಇತರ ಎಲ್ಲರೂ ಕೂಡ ಬೆಳಿಗ್ಗೆ ಆ ಸಭೆಯನ್ನು ಏರ್ಪಾಡು ಮಾಡಿದವರು ಬಂದ ಅತಿಥಿಗಳಿಗೆ, ಬೇರೆ ಬೇರೆ ದೇಶಗಳಿಂದ ಬಂದ ಅತಿಥಿಗಳಿಗೆ ಸ್ವಾಗತ ಬಯಸಿದ್ದಕ್ಕೆ ಉತ್ತರ ರೂಪವಾಗಿ ಎಲ್ಲರೂ ಮಾತಾಡಿದರು. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಬಂದಿದ್ದರು. ಒಳ್ಳೆ ಮಾತುಗಳನ್ನು ಹೇಳಿ ಚಪ್ಪಾಳೆ ಗಟ್ಟಿಸಿಕೊಂಡಿದ್ದರು. ಕೊನೆಗೆ ಸ್ವಾಮಿ ವಿವೇಕಾನಂದ ಸರದಿ ಬಂತು. ಅವರು ಆದಷ್ಟು ಮುಂದೆ ಹಾಕ್ತಾ ಇದ್ರು, ಇವರದ್ದಾಗಲಿ ಇನ್ನೂ ಆಗಲಿ ಆಗಲಿ, ಕೊನೆಗೆ ಇನ್ನು ಮುಂದೆ ಹೋಗಲಿಕ್ಕಿಲ್ಲ, ನೀನೇ ಕೊನೆ. ಆಗ ಎದ್ದು ಎದ್ದು ಹೇಳಿದ ಐದೇ ಶಬ್ದ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಸಿಸ್ಟರ್ಸ್ ಅಷ್ಟೇ, ಸಿಸ್ಟರ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಐದು ಇಷ್ಟು ಶಬ್ದ ಅವರ ಬಾಯಿಂದ ಬಂದ ಕೂಡಲೇ ಅಷ್ಟೂ ಜನರು ಎದ್ದು ಏಕಕಾಲದಲ್ಲಿ ಚಪ್ಪಾಳೆ ತಟ್ಟಿದ್ದು ಎಷ್ಟೊತ್ತು, 2 ನಿಮಿಷ ಆದರೂ ನಿಲ್ಲುವುದಿಲ್ಲ. ಅದೇನು ಸಂತೋಷ, ಏನು ಆನಂದ. ಆಗ ಕೊನೆಗೆ ದಾದವರು ಭೂಮಿ ಮೊದಲಾದವರು ಹೋಗಿ ದಯತ್ನಿಸಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಶಾಂತ ಆಯಿತು. ಆ ಐದು ಶಬ್ದಗಳ ಉಚ್ಚಾರ ಮಾತ್ರದಿಂದ ಮಾನವ ಇಡೀ ಅಮೆರಿಕಾ ಕ್ಷೇತ್ರದಲ್ಲಿ ಹಿಂದೂ ಸನ್ಯಾಸಿ ಗ್ರೇಟ್ ಸನ್ಯಾಸಿ ಅಂತ ಅವರ ಫೋಟೋ ಎಲ್ಲ ಹಾಕಿ ದಾರಿಯವರಿಗೆಲ್ಲ ದಾರಿಯಲ್ಲಿ ನಮಸ್ಕಾರ ಮಾಡುವವರೆಗೆ ಹೋಯ್ತು. ಯಾರಿದು? ಯಾವ ಶಕ್ತಿಯಿಂದ ಶಕ್ತರಾಗಿದ್ರು ಅವರು? ಭಿಕಾರಿಯಾಗಿ ಭಿಕ್ಷೆ ಬೇಡಿದ ಒಬ್ಬ ವ್ಯಕ್ತಿ, ಸನ್ಯಾಸಿ, ಸರ್ವರಾಜಕನಾಗಿ ಸದೀವರಾಜಕನಾಗಿ ಅಲ್ಲಿ ಕೈಯಲ್ಲಿ ಕಾಸನ್ನು ಇಟ್ಟುಕೊಳ್ಳದೆ ಸಂಚಾರ ಮಾಡಿದಂಥ, ಮುಂಚಿನ ದಿನವೂ ಗೊತ್ತಿಲ್ಲ ಅನಾಮಧೇಯನಾದ ಸನ್ಯಾಸಿ 5 ಶಬ್ದಗಳಿಂದ, 5 ಶಬ್ದಗಳು ಅದೇನು ಶಕ್ತಿ ಇದು? ಇಡೀ ಜಗತ್ತಿನ ಇತಿಹಾಸದಲ್ಲಿ ನಾನೀಗ ಭಾಷಣ ಆದಮೇಲೆ ನೀವು ಚೆನ್ನಾಗಿ ಸ್ವಾಮಿ ಅಂತ ಹೇಳ್ಬೋದು. ನಾನು ಭಾಷಣ ಮಾಡೋದಕ್ಕೂ ಅಂದರೆ ಸಫಾರ ಪೆಟ್ಟಿ ಹೋಗು ಅಂದರೆ ಅದು ಎಲ್ಲೂ ಕಂಡು ಬರಲಿಲ್ಲ. ಇಂಥ ಒಂದು ಘಟನೆ ನಡೆಯಿತು. ಆಮೇಲೆ ನೂರಿದ ನೂರಿ ಒಂದೊಂದು ಸಿಡಿದ ಕಿಡಿ ಆಡಿದ ಮಾತು ಶಕ್ತಿ ಒಂದು ಕೂಡ ಮನುಷ್ಯನ ಮೇಲಕ್ಕೆ ಎತ್ತಕ್ಕಂಥದ್ದು. ಅಂಥ ಒಬ್ಬ ವ್ಯಕ್ತಿ, ಅಂಥ ಒಬ್ಬ ವ್ಯಕ್ತಿಯನ್ನು ಕರೆತಂದರು ಶ್ರೀರಾಮಕೃಷ್ಣರು. ಅಷ್ಟು ಅದ್ಭುತ ಅದು. ಅದಕ್ಕೆ ಒಂದು ಕವಿತೆ ಇದೆ, ಬಾನುಭೂಮಿಗಳ ತಬ್ಬಿ ಹಿಡಿದ ವೀರ ವ್ಯಕ್ತಿತ್ವ. ಬಾನನ್ನು ಭೂಮಿಯನ್ನು ಹಿಡಿದಕ್ಕಾಗುತ್ತಾ ಸಾಮಾನ್ಯ ಮನುಷ್ಯರಿಗೆ? ಯಾರು ಭಗವಂತನನ್ನು ಸರ್ವಭೂತಗಳಲ್ಲಿಯೂ ಕಂಡಿದ್ದಾನೋ? ಹೇಗೆ ಸಿನಿಮಾದಲ್ಲಿ ಪರದೆ ನಮಗೆ ಕಾಣಿಸೋದಿಲ್ಲ, ಆದರೆ ಪರದೆ ಇದೆ ಅಲ್ವಾ? ಪರದೆ ಮೇಲೆ ನಾಟಕ ಆಡ್ತಾರೆ. ನಾವು ಹಾಗೆ ನಾಟಕ ಆಡಿ ಹೋಗ್ಲಿಕ್ಕೆ ಬಂದಿದ್ದೇವೆ, ಇಲ್ಲೇ ಇರಲಿಕ್ಕೆ ಜಾಗ ಇಲ್ಲ, ಹೋಗಿ ಅಂದರೆ ಹೊರಡಬೇಕು. ಅದರಿಂದ ಅದನ್ನು ಹಿನ್ನೆಲೆಯಲ್ಲಿ ಹೇಗೆ ಪರದೆ ಇದೆಯೋ ಹಾಗೆ ವಿಶ್ವದ ಬ್ರಹ್ಮಾಂಡದ ಹಿನ್ನೆಲೆಯಲ್ಲಿ ಪರಮಾದ್ಭುತವಾದ ಶಕ್ತಿ ಇದೆ. ಆ ಪರಮಾತ್ಮನೇ ಇದ್ದಾನೆ. ಆ ಪರಮಾತ್ಮನನ್ನು ಕಂಡುಕೊಂಡ ವ್ಯಕ್ತಿ ಪ್ರತಿಯೊಬ್ಬನನ್ನು ಪ್ರೀತಿಸ್ತಾನೆ, ಯಾಕಂದರೆ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತಲ್ಲ, ಆಳದಲ್ಲಿ ನಿರ್ಲಿಪ್ತನಾಗಿದ್ದುಕೊಂಡು ಎಲ್ಲವನ್ನು ನೋಡ್ತಾನೆ. ಬಾನುಭೂಯಿಗಳ ಅಂಥವರು ಬಾನನ್ನು ಭೂಯನ್ನು ತಬ್ಬಿ ಹಿಡಿಯಬಹುದು. ನರರಲ್ಲಿ ಹರನನ್ನು ಕಂಡ ನವವೇದಾಂತ ತತ್ವ. ಮನುಷ್ಯನಾಗಿ ಗೋಚರಿಸುವವನ ಹಿನ್ನೆಲೆಯಲ್ಲಿ ನೀವು ಯಾರು ಅಂತ ಕೇಳಿದೆ. ನನಗೆ ಅದಾಯಿತು, ನಮ್ಮದೆ ಇಂಥ ಜಾತಿ, ನಾನು ಇಂತಿಷ್ಟು ಓದಿದ್ದೇನೆ, ಇಂತಿಷ್ಟು ಕೆಲಸ ಮಾಡಿ ಈಗ ರಿಟೈರ್ ಆಗಿದ್ದೇನೆ, ಮನೆಯಲ್ಲೇ ಕೂತ್ಕೊಂಡು ಮಾಡುವುದೇನು ಅಂತ ಇಲ್ಲಿ ಬಂದೆ. ಆಯ್ತಾರೆ ಹೇಳ ನಾ ಹಾಗಾದ್ರೆ ನಾನಂದ್ರೆ ಏನು, ಯಾವುದಕ್ಕೆ ಸಂಬಂಧ ಬರ್ತಿದೆ? ದೇಹವೇ ನಾನು ಅಂತ ತಿಳ್ಕೊಂಡಿದ್ದೇನೆ. 99.9% ದೇಹವೇ ನಾನು ಅಂತ ತಿಳ್ಕೊಂಡಿದ್ದೇವೆ. ಯೋಚನೆ ಮಾಡುವ ಅಭ್ಯಾಸ ಇಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ನೀವು ಗಾಢನಿದ್ರೆ, ನಿನ್ನೆ ಒಂದು 300-400 miles ಪ್ರಯಾಣ ಮಾಡಿ ನಿನ್ನೆ ಸಾಯಂಕಾಲ ಬಂದೆ. ಆದರೆ ಒಂದು ಊಟ ಮಾಡಿ ಮಲಗಿದವ ನೋಡಿ, 8 ಗಂಟೆಗೆ ಎದ್ದೆ. ಆಹ್, ಎಂಥ ಒಂದು ನಿದ್ರೆ! ಯಾರಿಗೆ ಯಾರಿಗೆ ನಿದ್ರೆ ಬಂತು? ನನಗೆ. ನೀವು ಎಲ್ಲಿದ್ರಿ ನೀವು? ಅಲ್ಲ, ನನಗೆ ನಿದ್ರೆ ಬಂತಪ್ಪ. ಯಾರು ನೀವು ನೋಡಿ, ಎಷ್ಟರಕ್ಕೂ ನಿದ್ರೆಗೂ ಮಧ್ಯ ಇದೊಂದು ಫೋನ್ ಬಂತು. ಸಾರಿ, ಸರ್ವಾದಿ ಎಚ್ಚರದ ಅವಸ್ಥೆ ಇದು. ಎಷ್ಟು ಚಟುವಟಿಕೆಯಿಂದ ಕೂಡಿದೆ. ನಾನು ಯಾರದು? ನಾನು, ನನಗೆಲ್ಲ ಗೊತ್ತಿದೆ. ತಕ್ಕಾದ ಹೇಗೆ ಇಂತಿಷ್ಟು ಓದಿದವ, ಇಂಥ ಬಿ ಎಲ್ಲಿ ಆನರ್ಸ್ ನನಗೆ ಅಂದರೆ ಬಿ ಎನ್ನು 3 ಸಲ ಕೂತು ಪಾಸ್ ಮಾಡಿ ಪಾಸ್ ಆದ್ದು ಅಂತ. ಬಿ ಎ ಆನರ್ಸ್ ಅನ್ನು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾನೆ. ಸ್ವಪ್ನದಲ್ಲಿ ಕಾಣ್ತಾನೆ ಏನನ್ನು. ಅದು ಯಾರು ಕೊ ನಿನ್ನೆ ಒಂದು ಒಳ್ಳೆಯ ಸ್ವಪ್ನ ಆಗಿತ್ತು. ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ದೇವರ ಮೂರ್ತಿ ಕಂಡೆ, ಪೂಜಾರಿ ಪ್ರಸಾದ ಕೊಟ್ಟು ತಗೊಂಡು ಬಂದೆ ಅಂತಾನೆ. ಇದನ್ನು ಕಂಡವರು ಯಾರು? ಸ್ವಪ್ನ ಕಂಡವನು ನಾನು, ಸಿನಿಮಾ ಕಂಡವನು ನಾನು, ಜಗತ್ತಿನ ನಾನಾ ಕಾರ್ಯಗಳನ್ನು ನಾನು. ಹಾಗಾದ್ರೆ ಈ ನಾನು ಎಲ್ಲಿಗೆ ಹೋಗುತ್ತೆ? ಗಾಢ ನಿದ್ರೆಯಲ್ಲಿ. ಅಲ್ಲಿ ನೋಡಿ, ಗಾಢ ನಿದ್ರೆಯಲ್ಲಿ ಅಜ್ಞಾನ ಗೊತ್ತಿಲ್ಲ, ಜೊತೆ ಜೊತೆಗೆ ಅಲ್ಲಿ ನಾನು ಇದೆ. ನಾನು ಇದೆ ಯಾಕಂದರೆ ಸುಖಮಹಂ ಅಸ್ವಾಕ್ಷಂ ಒಳ್ಳೆ ನಿದ್ರೆ ಬಂತು. ಲಕ್ಷಿದ್ದಾವೆ ದೃಶ್ಯ ಏನೂ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗ್ತದೆ ಎಷ್ಟಾದ್ಮೇಲೆ. ಅಂದರೆ ಅಜ್ಞಾನ ಉಂಟಲ್ಲಿ, ಆ ಅಜ್ಞಾನವನ್ನು ತೆಗೆದರೆ ಅಂತರ್ಯದಲ್ಲಿರುವ ಭಗವಂತನ ಬೆರಕು ಏಕಪ್ರಕಾರವಾಗಿ ಹೊರಹೊಮ್ಮುತ್ತದೆ. ಜಾತಿ, ಮತ, ಕುಲ, ಗೋತ್ರ, ಕ್ರಿಶ್ಚನ್ನು, ಮುಸಲ್ಮಾನು, ಹಿಂದೂ, ಆಮೇಲೆ ನೀವು ಯಾವ ಭೇದವಿಲ್ಲದೆ ಅಂತರ್ಯದ ಆಳದಲ್ಲಿ ಜ್ಯೋತಿ ಇದ್ದಾನೆ. ಅದನ್ನು ಅವರು ಹೇಳಿದ್ರು, ನರದಲ್ಲಿ ಹರನನ್ನು ಕಂಡ ನಮ ವೇದಾಂತ ತತ್ವ. ನೀವೆಲ್ಲರೂ ಇಲ್ಲಿದ್ದೀರಲ್ಲ ಕೂತ್ಕೊಂಡು, ನಾನೊಂದು 50-60 ವರ್ಷದಿಂದ ಈ ಸಂಬಂಧವಾಗಿ ಅಧ್ಯಯನ ಮಾಡ್ತಾ ಬಂದೆ. ಈಗ ನನಗೆ ನಿಮ್ಮನ್ನು ಮನುಷ್ಯಂತ ನೋಡ್ತೇನೆ, ಮನುಷ್ಯರಾಗಿರ್ಬೇಕು ವ್ಯವಹಾರದಲ್ಲಿ ಅಂತರ್ಯದಲ್ಲಿ. ಎಂಥ ದುಷ್ಟನೇ ಆದರೂ ಕೂಡ ದುಷ್ಟನಿಗೆ ಏಸು ಕೊಡ್ತಾನೆ ಭಗವಂತ ಕರ್ಮ ನಿಯಮ ಉಂಟು, ತೊಂದರೆ ಇದೆ ಅದೆಲ್ಲ ಬೇರೆ. ಅಂತರ್ಯದ ಅವನಿದ್ದು ನೋಡ್ತಾ ಇದ್ದಾನೆ ಎನ್ನುವುದು ಮನವರಿಕೆಯಾಗಿದೆ ಸ್ವಾಮಿ ವಿವೇಕಾನಂದ ದೇವನ ಓದಿ. ಹಾಗೆ ನರದಲ್ಲಿ ಹರನನ್ನು ಕಂಡ ನವವೇದಾಂತ ತತ್ವ. ಮನುಷ್ಯರಲ್ಲಿ ಡಿವಿನಿಟಿ ಸೋಲ್ ಅಂತಾರೆ. ಡಿವಿನಿಟಿ ಅಂದರೆ ದೈವತ್ವ, ದೈವತೆ ನರದಲ್ಲಿ. ಆಮೇಲೆ ನೋಟದಿಂದಲೇ ನವಿಲೇಳುವ ಧೀರ ನಿಲು. ಆ ಉಜ್ವಲವಾದ ಕಾಂತಿಯುತವಾದ ಕಣ್ಣುಗಳು, ಬಲಿಷ್ಠವಾದ ಸುದೃಢವಾದ ಶರೀರ, ಆಮೇಲೆ ಅತ್ಯುತ್ತಮವಾದ ಆತ್ಮ ಉತ್ಸಾಹ, ವಿಶ್ವಾಸ ಉತ್ಸಾಹ ಇರುವ ವ್ಯಕ್ತಿಯನ್ನು ನೋಡಿದರೆ ಎಲ್ಲರೂ ಒಂದೆರಡು ಸಲ ನೋಡಿ ಮೂರನೇ ಸಲ ನೋಡ್ತಾ ಇದ್ದವು ಅಂತ ಆಗುವ ಹಾಗೆ. ನೋಟದಿಂದಲೇ ನವಿಲೇಳುವ ಧೀರ ನಿಲುವು. ವಿಶ್ವದಲ್ಲಿ ಅಲ್ಲಿ ಉಂಟು ವಿಶ್ವದಲ್ಲಿ ತುಂಬಿರುವುದು ಹೃದಯದಲ್ಲದ ನೋವು ನಲಿವು. ಇದು ಬೇಡ, ಇದು ನಿಮಗೆ ಬೇಕಾಗಿಲ್ಲ. ಇದನ್ನ ಯಾರು ತೆಗೀರಿ, ಎರಡೂ ಕಡೆ ಥಂಡಿ ಆದರೆ ನನಗೆ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ಥಂಡಿ ಆದರೆ ಎಲ್ಲ ಬಾಕಿ ಎಲ್ಲ ಓಹೋ ಎಲ್ಲ ಹೋಗೋದಾದ್ರೆ ಬೇಡ, ನಿಮ್ಗೆ ಕಷ್ಟ ಆಗುತ್ತೆ. ಎಲ್ಲ ತೆಗೆದು ಬೇಡ, ಇದಿಷ್ಟು ಎರಡು ಮಾತ್ರ ತೆಗೆದು ಸಾಧ್ಯ ಆದರೆ ಮಾಡಿ. ಹಾಂ ಹಾಂ ಇಲ್ಲ ಇಲ್ಲ ಓಹೋ ಹೃದಯದಲ್ಲಿ ತುಂಬಿರುವುದು ವಿಶ್ವದೆಲ್ಲರ ನೋವು ನಲಿವು. ಹೃದಯದಲ್ಲಿ ತುಂಬಿರುವುದು ವಿಶ್ವದೆಲ್ಲರ ನೋವು ನಲಿವು. ಇಡೀ ಜಗತ್ತಿನಲ್ಲಿ ಜನರ ಕಷ್ಟ ನೋಡಿ ಒಬ್ಬ ವ್ಯಕ್ತಿ ಮಗು ಸತ್ತೋದ್ರೆ ತಾಯಿ ಅರ್ಥಾಗೋದಕ್ಕೆ ಸಾಧ್ಯವೇ ಯಾರಿಗಾದರೂ? ಅದು ಏನು ನಮ್ಮ ಜನರ ಅವಸ್ಥೆ ನೋಡಿ, ನಮ್ಮ ರಾಜಕೀಯ ವ್ಯವಸ್ಥೆ ನೋಡಿ, ನಮ್ಮ ಬುದ್ಧಿಜೀವಿಗಳು ದುರ್ಬುದ್ಧಿಜೀವಿಗಳ ಅವಸ್ಥೆ ನೋಡಿ ಎಲ್ಲ. ಇದು ಎಷ್ಟು ಅದು ಜಗತ್ತಿನ ಐಡೆಂಟಿಟಿ ಅದು. ಇಡೀ ವಿಶ್ವದೊಂದಿಗೆ ತಾತಾತ್ಮ್ಯ ಇರೋದ್ರಿಂದ ಮನುಷ್ಯರು ಅಯ್ಯೋ ಒಳಗಡೆ ದೇವರನ್ನು ಇಟ್ಕೊಂಡು ಇಷ್ಟು ಹೀನಾಯ ಸ್ಥಿತಿಯಲ್ಲಿದ್ದಾರಲ್ಲ ಅಂತ ನೋವು. ಹೃದಯದಲ್ಲಿ ತುಂಬಿರುವುದು ವಿಶ್ವದೆಲ್ಲರ ನೋವು ನಲಿವು. ಸನಾತನ ಹಿಂದೂ ಧರ್ಮದ ಸಾಕಾರ ಮೂರ್ತಿ ಇಡೀ ಹಿಂದೂ ಧರ್ಮ 5,000 ವರ್ಷಗಳ ಹಿಂದೆ ಭಗವಂತ ಭಗವದ್ಗೀತೆ, ಅದರ ಹಿಂದೆ ಉಪನಿಷತ್ತು, ವೇದ, ಅಸಂಖ್ಯ ಸಂತರು ಮಹಾತ್ಮರು ಹುಟ್ಟಿದ್ದರು ಈ ದೇಶದಲ್ಲಿ. ಒಬ್ಬ ವಿದ್ಯಾರ್ಥಿಗಳು ಗೊತ್ತಿದ್ದಂತಹ ಶಿಕ್ಷಣವನ್ನು 60 ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಕೊಟ್ಟೆವು ಮಕ್ಕಳಿಗೆ ಎಂಥ ಸ್ಥಿತಿ. ಪ್ರತಿ ಒಬ್ಬನೂ ಕೂಡ ಹಿಂದೂಗಳೇ ಗೊತ್ತಾಗಿ ಹಿಂದೂ ಧರ್ಮ ದೇವತೆಗಳನ್ನು ಆಚಾರದ್ದು ತಮಾಷೆ ಮಾಡುವ ಸ್ಥಿತಿ ಬಂತು ಕಲ್ಕತ್ತಾದಲ್ಲಿ. ಕಲ್ಕತ್ತಾ ಆಗ ರಾಜಧಾನಿ ಬ್ರಿಟಿಷ್ ಇಂಡಿಯಾ. ಸುಮಾರು 1,500 ವರ್ಷದಿಂದ ಕ್ರೈಸ್ತರು ಏಕಸಾರವಾಗಿ, ಅದು ಅವರ ಕ್ರಮ, ನಾನು ಅವರನ್ನು ಬೈಯುವುದಿಲ್ಲ, ದೂರಬೇಡ. ಅವರಿಗೂ ಹೇಗೆ ಶ್ರೀರಾಮಕೃಷ್ಣರು ಆ ಮೂಲಕವೂ ಭಗವಂತನಂದೆ ಬೈಯುವ ಮೂಲಕ ಅಲ್ಲ, ದೇವರೇ ನಿಮಗೆ ಬೇಕಾದರೆ ಯೇಸು ಕೃಷ್ಣನ ಮೂಲಕವೂ ಪಡೀಬಹುದು ಅಲ್ಲ ಅಂತ ಹೇಳಿದರು ಪಡೀಬಹುದು. ಅಯ್ಯಪ್ಪ ಅಯ್ಯೋಪ್ಪ ಅಂದರು ಪಡೀಬಹುದು. ದೇವನೊಬ್ಬ ಯಥಾರ್ಥ ಹೃದಯದಲ್ಲಿ ವ್ಯಾಕುಲತೆ ಉಂಟಾದರೆ ಖಂಡಿತವಾಗಲೂ ಪಡೆಯಬಹುದು ಎನ್ನುವ ಸಂದೇಶವನ್ನು ಬೇರಿದರು. ಆದರೆ ಅವರು ತಿಳಿಯೋಳಗೆ ಹೋಗಲಿಲ್ಲ. ಈಗಲೂ ಕೂಡ ನಾನಾ ರೀತಿಯಲ್ಲಿ ನಮ್ಮ ದೇಶ ಧರ್ಮ ಸಂಸ್ಕೃತಿಯನ್ನು ಎಷ್ಟು ಹೀನಾಯ ಮಾಡಲಿಕ್ಕೂ ಸಾಧ್ಯವಿದೆಯೋ ಅಷ್ಟು ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗೋದಿಲ್ಲ. ನಾನು ಹೇಳಿದಕ್ಕೋಸ್ಕರ ಅದೇ ಒಂದು ಎರಡು ಕ್ಲಾಸ್ ಆಗುತ್ತೆ, ಅದು ಬೇಡ. ಸನಾತನ ಹಿಂದೂ ಧರ್ಮದ ಅದೇ ಮೊದಲನೇ ಹೋಗಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಜಗತ್ತಿನ ಎಲ್ಲ ಜನರು ನನಗೆ ತಂಗಿ ತಾಯಿ, ಅದು ತಾಯಿ ಅಥವಾ ಸಿಸ್ಟರ್ ಸಿಸ್ಟರ್ಸ್ ಅಂದರೆ ತಂಗಿ ಅಂದರೆ ಸಹೋದರರು ಒಂದೇ ವಾಕ್ಯದಲ್ಲಿ. ಅದು ಅನ್ಕಾನ್ಷಿಯಸ್ಲಿ ಅವರ ಅಂತರ್ಯದ ಮನಸ್ಸಿಗೆ ಸಾಕಿ ಆನಂದ ಉಂಟಾದದ್ದು. ಅದು ಮಾತ್ರ ಅಲ್ಲ, ಭಗವಾನ್ ಶ್ರೀರಾಮಕೃಷ್ಣ ಮಹಾಶಿಷ್ಯ ಆ ದೇಶದಲ್ಲಿ ನಿಂತು ಮಾತಾಡಿದಾಗ ಅವರು ಕೊಟ್ಟ ಅಪೂರ್ವವಾದ ಹರ್ಷೋದ್ಗಾರ ಅದು ಅಲ್ಲಿ ವ್ಯಕ್ತವಾಗ್ತದೆ. ಅಂದರೆ ಯೋಗದ ಶಕ್ತಿಯ ಬಲದಿಂದ, ಸಮಾಧಿಯ ಶಕ್ತಿಯ ಬಲದಿಂದ, ಋಷಿಮುನಿಗಳ ವಿಶೇಷ ಆಶೀರ್ವಾದದಿಂದ, ರಾಮಕೃಷ್ಣರ ಪರಮ ಅನುಗ್ರಹದಿಂದ ಆ ಕಾರ್ಯ ಮಾಡಿದ್ದು. ದಶ ದಿಶೆಗೂ ಹರಡಿಸಿದೆ ಭಾರತದ ಕೀರ್ತಿ. ಇಂಡಿಯಾದ ಕೃಷಿಕರಣ ಎಲ್ಲರೂ ಮಾಡಿ ಆರ್ಥಿಕವಾಗಿ ಬ್ರಿಟಿಷರು 800-300 ವರ್ಷ, ಮುಸಲ್ಮಾನರು 400-500 ವರ್ಷ ಮಾಡಿ ಒಂದು ದೇಶವನ್ನು ಎಂಥ ಒಂದು ದುಸ್ಥಿತಿ ಬಂತು ದೇಶಕ್ಕೆ. ಅಯ್ಯಬ್ಬಾ, ಅದಕ್ಕೆ ಬಂಗಾಲಿ ಕವಿ ಹೇಳ್ತಾನಪ್ಪ, ಜಗದೇ ಭಾರತ ಸ್ಮಶಾನತಿ ಇದೆ, ಭಾರತ ಸ್ಮಶಾನತಿ ಹೋಗ್ತಾ ಇತ್ತು. ಹೇ ಪರಮ ಗುರುವೇ, ಹೇ ಸಿದ್ಧಯೋಗಿಯೇ, ಹೇ ಮಾತೃಭಕ್ತನೇ, ಹೇ ಯುಗಾವತಾರ ರಾಮಕೃಷ್ಣನೇ, ಏನು ಅದ್ಭುತ ಮಾಡಿದೆ ನೀನು. ಇಡೀ ಭಾರತ ಸ್ಮಶಾನದ ಹತ್ರ ಹೋಗ್ತಾ ಇರುವಾಗ ನೀನು ಉದಿಸಿ ಆ ಜಗನ್ಮಾತೆಯನ್ನು ಅಪೂರ್ವ ಕಂಠದಿಂದ ಕರೆದು ಎಚ್ಚರಿಸಿದೆ. ಈ ಎಚ್ಚರ ಸ್ವಾಮಿ ವಿವೇಕಾನಂದರು ಕೊಡುವುದಕ್ಕೆ ಮೊದಲು ಅಲ್ಲಿ ಎಷ್ಟು ತಪಸ್ಸು ನಡೆಯಿತು. ದಶ ದಿಶೆಗೂ ಹರಡಿಸಿದೆ ಇಡೀ ಜಗತ್ತಿನಲ್ಲಿ ಅದು ಧರ್ಮ ಸಮ್ಮೇಳನ. ಅಲ್ಲಿ ಇವರು ನಿಂತು ಮಾತಾಡಿದರು. ಆ ಮಾತಿನ ಹಿನ್ನೆಲೆಯಲ್ಲಿ ಇಡೀ ವಿಶ್ವವನ್ನು ಒಂದುಗೂಡಿಸುವ, ಭೇದ ಭಾವ ದ್ವೇಷ ಅಸೂಯೆ ಇವುಗಳನ್ನು ದೂರ ಮಾಡಿ ನಾವೆಲ್ಲರೂ ಭಗವಂತನ ಮಕ್ಕಳು ಎನ್ನುವ ಭಾವನೆಯನ್ನು ತರುವುದಕ್ಕಾಗಿ ಸಾರ್ವತ್ರಿಕವಾಗಿ ಇಡೀ ವಿಶ್ವ ಭಾವೈಕ್ಯಕ್ಕೆ ಕಾರಣವಾಗುವ ಅದ್ಭುತ ಸಂದೇಶವನ್ನು ನೀನು ನೀಡಿದೆ ಅಲ್ವಾ. ಎನ್ನುವುದು ದೀನ ದಲಿತರ ಉದ್ಧಾರ ನೀ ಕಂಡ ಕನಸು. ಒಂದು ಹತ್ತು ಅಷ್ಟೆಗೂ ಗತಿ ಇಲ್ಲ. ಯಾಕೆ ಇದು ಸರಿಯಾಗಿ ಒಂದು ಊಟ, ಸ್ವಲ್ಪ ಮಟ್ಟಿನ ಒಳ್ಳೆಯ ಶಿಕ್ಷಣ, ಯಾಕೆ ಈ ಬರತನ ಬಂದು ನಮ್ಮ ಜನಕ್ಕೆ ಇದನ್ನು ಹೇಗೆ ಹೋಗಲಾಡಿಸಬೇಕು? ಅದನ್ನು ಹಗಲು ರಾತ್ರಿ ಚಿಂತನೆ ಮಾಡಿದ ಏಕೈಕ ಸನ್ಯಾಸಿ ಬೇಕಾದಷ್ಟು ಜನ ಮಾಡಿದ್ದಾರೆ, ಆದರೆ ಅಷ್ಟು ತೀವ್ರವಾಗಿ ವಿವೇಕಾನಂದ ಜೀವನದಲ್ಲಿ ಬಂದ ಘಟನೆ. ಯಾವ ದಿನ ಅವರು ಅಷ್ಟು ಪ್ರಸಿದ್ಧರಾದರೋ ಆ ದಿನ ರಾತ್ರಿ ಮಲಗಿಕೊಂಡಾಗ ಈ ಕೀರ್ತಿ ಚಪ್ಪಾಲ ನನಗೆ ಆಗ್ತದೆ ಸನ್ಯಾಸಿ ನಾನು. ನನ್ನ ದೇಶದ ಜನರು ಒಟ್ಟಾರೆ ಮೇಲ್ಬರುವಂತಾಗಬೇಕು. ಎಷ್ಟು ಜನ ಲೀಡರ್ಸ್ ಮಾಡ್ತಾರೆ ಇವತ್ತು ಲೀಡರ್ ಜನರೇ ಹೋಗಿ ಚೆನ್ನಾಗಿ ಕೆಲಸ ಮಾಡಿ ಏನು ಅಂತ ಹೇಳಿ ಇದು ಸಾಲ ಜನರು ಹೊಟ್ಟೆ ಹೊರ. ನಾನು ಯಾರನ್ನು ಬೈದಿಲ್ಲ. ಅದು ಸಿಸ್ ಬ್ಯಾಂಕಿನಲ್ಲಿ 5,000 ಕೋಟಿ, 35,000 ಕೋಟಿ, 8,000 ಕೋಟಿ, ಅಯ್ಯೋ ಅದು ಒಳ್ಳೆ ಕೋಟು ಶೂಟು ಎಲ್ಲ ಹಾಕ್ಕೊಂಡಿರ್ತಾರೆ, ಒಳ್ಳೆ ಇಂಗ್ಲೀಷ್ ಭಾಷಣ ಮಾಡ್ತಾರೆ, ಹಿಂದಿಯಲ್ಲಿ ಕಲ್ತ್ಕೊಂಡಿದ್ದಾರೆ, ಅಯ್ಯೋ ಇದೆಲ್ಲ ಒಳ್ಳೆಯದೆ. ಕೋಟು ಹ್ಯಾಟು ಪ್ಯಾಂಟು ಬೂಟು ಎಲ್ಲ ಉಂಟು. ಹೃದಯ ಏನಾಗಿದೆ? ಇದು ಸಾರ್ಥದ ರಾಕ್ಷಸ ಬಂದು ಹಿಡ್ಕೊಳ್ಬೇಕಿದೆ. ಯಾವ ಅಧೋಗತಿಯಿಂದ ಬ್ರಿಟಿಷರು ನಮ್ಮನ್ನು ಸುರಿದ್ರು, ಇಸ್ಲಾಂನವರು ತಮ್ಮ ಸಾಧ್ಯ ಆದಷ್ಟು ಮಾಡಿದರು, ನಾವು ಒಗ್ಗಟ್ಟಾಗಲಿಕ್ಕೂ ಬುದ್ಧಿ ಇಲ್ಲ ಇವತ್ತು. ಅವನವನಿಗೆ ಅವನು ದುಡ್ಡು ಮಾಡಿದ್ರು ಅವನ ಬ್ಯಾಂಕ್ ಅದನ್ನು ಇಷ್ಟು ಬಿಟ್ಟರೆ ಒಂದು ರಾಷ್ಟ್ರವಾಗಿ ನಮ್ಮ ಮೇಲೆ ಬರೋದು ಹೇಗೆ? ಜಗತ್ತಿಗೆ ಮಾರ್ಗದರ್ಶನ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಆ ಸಮಯದಲ್ಲಿ ಸ್ವಾಮೀಜಿ ನೋಡಿ ಅಸ್ಥಿಹಾರ ಹಾಕಿದ್ದು. ನಿನ್ನ ತಂತ್ರ ಇಡೀ ವಿಜಯ ವಿಶ್ವಕ್ಕೆ ಗೊತ್ತಾಯಿತು. ದಶ ದಿಶೆಗೂ ಹರಡಿಸಿದೆ ಭಾರತ ಕೀರ್ತಿ. ದೀನದಲಿತರ ಉದ್ಧಾರ ನೀ ಕಂಡ ಕನಸು. ಈ 100 ವರ್ಷದಲ್ಲಿ ಅವರು ಸ್ಥಾಪಿಸಿದ ರಾಮಕೃಷ್ಣ ಮಿಷನ್ ಎಷ್ಟು ಕಡೆಗಳಲ್ಲಿ ಇದು ನಾವು ಪಬ್ಲಿಕ್ಕಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ಮಿಷನ್ನಲ್ಲಿ ಸೈಲೆಂಟ್ ಆಗಿ ವರ್ಕ್ ಮಾಡಿ ಜನರಿಗೆ ಒಳ್ಳೇದು ಮಾಡಿ ಅಂತ ಹೇಳೋದು. ಎಷ್ಟು ಕಡೆ ಗಂಟಾಂತ ಬಂದಾಗ ಕಷ್ಟ ಬಂದಾಗ ಒದ್ದು ಮಾಡಿಸಿಯೇ ಬಿಟ್ಟರು ನಮ್ಮ ಹತ್ರ. ಅಷ್ಟು ಪವರ್ಫುಲ್ ಮಾಡಿ ಅದು ದೇವರ ಸೇವೆ ಆಗ್ತದೆ. ನಿಷ್ಕಲ್ಮಶ ಭಾವದಿಂದ ನಿಮ್ಮನ್ನು ನಾನು ಸೇವೆ ಮಾಡಿದ್ದಾದರೆ ಯಾರೇ ಆಗಲಿ ಸೇವೆ ಮಾಡಿದ್ದಾದರೆ ಅವನಿಗೆ ಶುಭವನ್ನು ಮಾಡಿದ್ದಾದರೆ ಅದು ದೇವರಿಗೆ ಗೊತ್ತಾಗೋದಿಲ್ಲ. ಅವನು ವ್ಯಕ್ತಕ್ರಿಯ ಈಗ ಆರತಿ ಮಾಡಿದ್ರು ದೇವ್ರ ಹೂ ಹೀಗೆ ಹಾಕಿ ಈಗ ಅದು ಬಿಟ್ಟರೆ ಆಯ್ತಾ ಹೇಗೆ ಹೇಗೆ ಹಾಕಿದ್ರು ಹೆಚ್ಚು ದೇವ್ರ ನಿಮಗೆ ಇದಕ್ಕೆಲ್ಲ ಒಂದು 2 ತಾರ ತಟ್ಟಿದ್ರೆ ಆಯ್ತಾ ಅದು ತಪ್ಪಲ್ಲ ಅದು ಮಾಡಿ ಅದು ಒಳ್ಳೆ ಅದನ್ನು ದೂಷಿಸೋದಕ್ಕಲ್ಲ ಹೇಳಿದ್ದು. ಮನುಷ್ಯ ಸಾಯ್ತಾನೆ ಕಷ್ಟದಲ್ಲಿದ್ದಾನೆ. ಇವನು 15,000 ಕೋಟಿ ರೂಪಾಯಿ ಇಟ್ಟಿದ್ದಾನೆ. 1 ರೂಪಾಯಿ ಅವನಿಗೆ ಕಷ್ಟದಲ್ಲ ಕೊಡುತ್ತಾ ಇರ್ತದೆ. ಅದೆಂಥ ಹೃದಯ, ಅದೆಂಥ ಮನುಷ್ಯ. ಮನುಷ್ಯ ಮನುಷ್ಯ ರೂಪೇನ ಮೃಗ ಸರಂತಿ ಅಂತ ಹೇಳ್ತಾರೆ. ಮನುಷ್ಯ ರೂಪದಲ್ಲಿ ಮೃಗನೂ ಅದಲ್ಲ. ಮೃಗರಾದರೂ ಹಾಗೆ ಕೂಲಿ ರೂಪಿಲ್ಲ. ಅದು ದೀನದಲ್ಲಿ ತರ ಉದ್ಧಾರ ನೀ ಕಂಡ ಕನಸು. ಬದುಕು ಬೆಳಗುವ ತಂತ್ರ ನಿನ್ನಿಂದ ನನಸು. ನಾನು ಯಾರು ಬದುಕಲು ಕಲೀಲಿ ಬರ್ದವ ಅಂತ ನಾನಲ್ವಾ? ಯಾರು ನೋಡಿದ್ದೀರಿ ಕೇಳಿದ್ದೀರಿ ಆ ಬದುಕಲು ಕಲೀಲಿ ಅಂತ ಪುಸ್ತಕ? ಹಾಂ, ಏನಂದ್ರೆ ಹೌದಾ? ಹೌದು. ಅದು ಕಾರಣ ಯಾರು? ಸ್ವಾಮಿ ವಿವೇಕಾನಂದ. ಒಂದು ಮಕ್ಕಳನ್ನು ಸ್ವಲ್ಪ ದಡ್ಡಾದರೆ ಎಷ್ಟು ತೊಂದರೆ ಕೊಡ್ತಾರೆ ನಮ್ಮಲ್ಲಿ ತಂದೆ ತಾಯಿಗಳು ಶಾಲೆ ಮೇಷ್ಟ್ರು. ಅವನು ಮತ್ತೆ ಮೇಲೆ ಬರಬಾರ್ದು. ನಿಮ್ಮ ಮಂಗ ನೀನು, ಕತ್ತೆ ನೀನು, ಅವನ ಹೇಗೆ ಗೊತ್ತಾನು? ನೀವು ಓದೋದಿಲ್ಲ, ನೀನೇನು ಪ್ರಯೋಜನ ಇಲ್ಲ. ನೀನು ಊಟ ಹೆಣ ಹೊರಲಿಕ್ಕೆ ಹೋಗು. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಬರಿದೆ ಅಂದರೆ ಅಲ್ಲಿ ನಗರದಲ್ಲಿ ಇದ್ದ ಹಾಗೆ ಹೆಣ ಬಿತ್ತಾರೆ. ಆ ಹೆಣವನ್ನು ಎತ್ಕೊ ಹೋದ್ರೆ 10 ರೂಪಾಯಿ ಕೊಡ್ತಾರೆ. ಹೆಣ ಹೊರಲಿಕ್ಕೆ ಹೋಗು ಏನು ಬಂಬ್ರಾ ಬಾರಿಸು. ಅಲ್ಲಿ ದೇವರು ಸಣ್ಣ ಮಗು ಆದರೆ ಏನು ಅವನಿಗೆ ಉತ್ಸಾಹದ ಧೈರ್ಯದ ಆತ್ಮವಿಶ್ವಾಸದ ಮಾತನ್ನು ಹೇಳೋದ? ಇದೊಂದು ಸ್ವಾಮೀಜಿ ಎಷ್ಟು ಹೇಳಿದಾರಂತೆ. ಹೇಳ್ತಿದ್ದಾರೆ ಯಂಗ್ಸ್ಟರ್ಸ್ಗೆ ಬೆಳೆಯುವ ಕಾಲದಲ್ಲಿ ಉದಾತ್ತವಾದ ವಿಚಾರವನ್ನು ಬಿತ್ತಿ ಉನ್ನತವಾದ ಜೀವನ ನಡೆಸಲಿಕ್ಕೆ ಬೇಕಾದ ಪ್ರೇರಣೆಯನ್ನು ಕೊಡಿ. ಲಕ್ಷ ಲಕ್ಷ ದುಡಿತಾರೆ. 1ನೇ ಕ್ಲಾಸಿಂದ 9ನೇ ಕ್ಲಾಸಿನವರೆಗೆ ಪರೀಕ್ಷೆ ಇಲ್ಲ, ಅನುಕೂಲ ಮಾಡಿಕೊಡೋದು ಹುಡುಗರಿಗೆ. ಆಮೇಲೆ ಅಲ್ಲಿ ತಿಳಿಸಿ ಅದಕ್ಕೆಲ್ಲ ಹೋದಾಗ ಲಂಚ ಕೊಟ್ಟರು ಎಲ್ಲಿಯೂ ಸಿಗುತ್ತೆ. ಅಲ್ಲಿ ಪಾಸ್ ಮಾಡಬೇಕಾದ್ರೆ ಅವನು ದೇಶಕ್ಕೆ ಏನು ಮಾಡಿ ಅನ್ನೋ ಕೆಲಸ ಅವನು ಕಷ್ಟದ ಕಟ್ಟದಲ್ಲಿ ಕುಸಿದು ಬೀಳ್ತಾರೆ ಅಲ್ವಾ? ಅದೇ ಶಿಕ್ಷಣ. ಅದು ಎಲ್ಲ ಕೊಟ್ಟರು ಲಂಚ ತಾಯಿ ಹಾಕ್ತಾರೆ, ತಪ್ಪು ಇಂಗ್ಲೀಷು ಮಾತಾಡ್ತಾರೆ, ಅದೆಲ್ಲ ಉಂಟು. ಆದರೆ ಮನುಷ್ಯನ ಮನುಷ್ಯನಾದನ ಅದು ಸರಿ ಮಾಡಿ ನೋಡಿ. ಅವರು ಏನು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಆ ಕಾಲದಲ್ಲಿ. ಬದುಕು ಬೆಳಗಬೇಕಾದ್ರೆ ಆತ್ಮವಿಶ್ವಾಸ ಬೇಕು. ನಮ್ಮಲ್ಲಿ ಬುದ್ಧಿವಂತರು ತಂದೆ ದೊಡ್ಡ ಬುದ್ಧಿವಂತ, ಅವನ ಹೆಣ್ಮಗಳು ದೊಡ್ಡವರು ಬುದ್ಧಿವಂತರು, ಇನ್ನೊಬ್ಬ ಚಿಕ್ಕಮ್ಮ ಬುದ್ಧಿವಂತ, ಮಧ್ಯದವ ಅಷ್ಟು ಬುದ್ಧಿವಂತ ಅಲ್ಲ. ಸುಮ್ಮನೆ ಕೂತಿರ್ತಾನೆ, ಹೆಚ್ಚು ಮಾತಾಡೋದಿಲ್ಲ. ಇದಕ್ಕೆ ಸಾಧ್ಯ ಇಲ್ಲ. ವರ್ತ್ಲೆಸ್. ಯಾವ ಕೆಲಸಕ್ಕೂ ಬಾರದ ಒಂದು ವಸ್ತು ನನ್ನ ಮನೆಯಲ್ಲಿ ಬಂದಿದೆ ಅಂದರೆ ಆ ಮಗುವಿಗೆ ಹೇಗಾಗ್ತದೆ? ಅವನ ಮೇಲೆ ಬರೋದು ಹೇಗೆ? ಓದುವ ಕುದುರೆ ತಲೆಗೆ ಹೊರದ ಹಾಗೆ ಬೆಳೆಯುತ್ತಿರುವ ಮಗುವಿಗೆ ಆ ಕಡೆ ಶಾಲೆಯಲ್ಲಿ ಮಾಸ್ಟ್ರು, ಹಾಂ ನೀನು ರೈಟ್, ನೀನು ರೈಟ್, ನೀನು ರೈಟ್, ನೀನು ಬಿಡು. ಅದೇ ಬದುಕು ಬೆಳಗುವುದಂತ ಹೇಳಿಕೊಳ್ಳದೆ ಇದೆ ನನಗೆ ಪಾಠ ಕಲಿಸಿದ್ರು. ನಿಮಗೆ 15,000 30,000 ಸಂಬಳ ಕೊಟ್ಟರು ಮಕ್ಕಳಿಗೆ ಆತ್ಮವಿಶ್ವಾಸ ನಾಶ ಮಾಡ್ತೀರಾ? ಎಲ್ಲ ಜಾತಿಯವರೇ ಎಲ್ಲರೂ ಬುದ್ಧಿವಂತ ಹಯಸ್ಸು ಇರುವುದಿಲ್ಲ. ಅದು ಸರಿ, ಅವನಿಗೆ ಹಯಸ್ಸು ಇಲ್ಲದೆ ಬೇರೆ ಒಳ್ಳೆ ಜೀವನ ನಡೆಸಲಿಕ್ಕೆ ಆಗುತ್ತಾ ಇಲ್ವ? ಸಾಮಾನ್ಯ ಬುದ್ಧಿ ಈಗ ಸರಿ ಹುಚ್ಚನಿಗೆ ಮೆಂಟಲಿ ರಿಟೈರ್ಡ್ ಸೇರ್ಕೊಳ್ಳಿಗೆ ಏನು ಮಾಡಲಿಕ್ಕೂ ಆಗುದಿಲ್ಲ. ಅವರಿಗೂ ಸಹ ಬದಲಾವಣೆ ತರಲಿಕ್ಕೆ ಆಗುತ್ತೆ. ನನ್ನ ಪುಸ್ತಕ ನೋಡಿ ಒಬ್ಬ ವಿದ್ಯಾರ್ಥಿ ಬಂದು ಹೇಳಿದ, ಪಿಯುಸಿಯಲ್ಲಿ ಹಲವಾರು ಸಲ ಫೇಲಾಗಿ ಕೊನೆ ನಿಮ್ಮ ಪುಸ್ತಕ ಓದಿ ಪ್ರಯತ್ನ ಮಾಡಿ ಈಗ ಎಂ ಬಿ ಎಲ್ಲಿ ಅದರಲ್ಲೆಲ್ಲ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಹೇಳಿದ. ಉತ್ಸಾಹ ಕೊಡು, ಧೈರ್ಯ ಕೊಡು, ಪ್ರಯತ್ನ ಮಾಡು, ಆತ್ಮಶಕ್ತಿ ಒಳಗಿದೆ, ಮೇಲೆ ಕೇಳಬಹುದು. ಎಂಥ ಸಂದೇಶ! ಆ ಸಂದೇಶ ಸ್ವಾತಂತ್ರ್ಯದಲ್ಲಿ ಬಂದ ಮೇಲೆ ನಮಗಾಯ್ದವ ಎಲ್ಲೂ ಅವರ ಹೆಸರೇ ಬಾರದಿದ್ದಾಗ ನೋಡ್ಕೊಂಡಿದ್ದೆ. ನಮ್ದು ನಮ್ಮದು ಧರ್ಮ ನಿರಪೇಕ್ಷಕ ರಾಜ್ಯ, ಧರ್ಮ ದೇವರೆಲ್ಲ ಮೂಲ ನಂಬಿಕೆ, ಕಂತಪುರ ಎಷ್ಟು ಬುದ್ಧಿವಂತರು. ಯಾರು ಇಂಗ್ಲೀಷ್ ಶಬ್ದ ಹೊರಿಸ್ಲಿಕ್ಕೆ ಕಲ್ತ್ಕೊಂಡ್ರೆ ಎಷ್ಟು ಅಹಂಕಾರ ಹೇಳಮ್ಮ. ಒಂದು ಶಾಲೆಯಲ್ಲಿ ಪ್ರಾರ್ಥನೆ ಅಂತ ದೇವರನ್ನೇ ಎಸು ಎಸದು ವಿಷಾದಷ್ಟು ಅಹಂಕಾರ ಬಂದರೆ ಆ ದೇಶ ಉದ್ಧಾರವಾಗುತ್ತ? ಎಂತೆಂಥ ನಮ್ಮ ಕನಕದಾಸರು ಒಂದು ಹಾಡನ್ನು ಓದಿದ್ದೀರಾ ಯಾರಾದರೂ? ಎಂಥ ಮಹಾಮಹಿಮ, ಎಷ್ಟು ಅದ್ಭುತವಾದದ್ದು. ನಿನ್ನ ಮಹಿಮೆಯವರೇ ಚೈತನ್ಯ ಸಚರಾಚರಗಳು ಆಡ್ತಾವೆ, ಅದು ತಪ್ಪಿದ್ರೆ ಬೀಳ್ತಾವೆ. ನೀ ಅಲ್ಲಿಹನು ಇಲ್ಲಿಲ್ಲವೆಂದಿ ಸಲ್ಲು ಸಲ್ಲದು ಒಳ ಹೊರಗೆ ನೀನಲ್ಲದೆ ಬೇರೆ ಅನ್ಯತ್ರ ಇಲ್ಲ ಎಂಬುದನ್ನು ಭಾಗವತರಾದವರು ಇರೆಯರು ಬಲ್ಲರು. ಅವರಿಗೆ ವಂದಿಸದ ಕುಲಕ್ಕೆ ಕುಜನಕ್ಕೆ ಇಲ್ಲ ಸದ್ಗತಿ. ಅವರು ದಾಸ ಅಂತ ಕೂತ್ಕೊಳ್ಳಿ, ಅಲ್ಲಿ ಮಹಾರಾಷ್ಟ್ರದ ಸಂತರು ಅಂತ ಕೂತ್ಕೊಳ್ಳಿ, ಉತ್ತರ ಭಾರತದ ತುಳಸಿದಾಸರು ಅಂತ ಕೂತ್ಕೊಳ್ಳಿ, ಆಮೇಲೆ ಅಲ್ಲಿ ನಾನಕನಂತ ಇಟ್ಕೊಳ್ಳಿ, ಬಂಗಾಳದಲ್ಲಿ ಸಂತರು ಅಂತ ಇಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದ ಕೃಷ್ಣ ಮೊದಲು ಆಗಿ ಹೋಗಿದ್ದಾರೆ, ದಕ್ಷಿಣ ದೇಶದಂತ ಇಟ್ಕೊಳ್ಳಿ. ಎಷ್ಟು ಮಂದಿ ಒಬ್ಬ ಹುಡುಗನಿಗೂ ಇದು ಯಾರು ಗೊತ್ತಿಲ್ಲ, ಅದೆಲ್ಲ ಮೂಢನಂಬಿಕೆ ಅಂತ ಅಲ್ಲ. ಅದ ದುಡ್ಡು ಮಾಡಿದ್ರು ಮೋಸ ಮಾಡಿದ್ರು ಹೆಂಗಸರು ಕೈ ಹಿಡ್ಕೊಂಡು ಕುಣಿದ್ಬಿಡುವ ಅದು ಮಾತ್ರ ಹೈ ಕಲ್ಚರ್. ಆಮೇಲೆ ಇದು ಇದೆ ಸುಖ ವೀರ ಸುರ ತಾನವಿದೆ ಸ್ವರ್ಗ ಸಮಾನ ಅಂತ ಒಬ್ಬ ಹಾಲು ಕಲ್ತಿದ್ದ, ಹಾಲೊಂದು ಕಲ್ತಿದ್ದ. ನಾವು ಬಾಲ್ಯದಲ್ಲಿ ಕೇಳಿದ್ದೆವು ಯಾರೊಬ್ಬರು ನಾಟಕದಲ್ಲಿ ಹಾಡ್ತಾರೆ. ಇದು ನೋಡಿ, ಇದು ಸತ್ಯವಾಗಿಲ್ಲ, ನಾನು ವೈಯಕ್ತಿಕವಾಗಿ ಯಾರು ನಿಂದಿಸುವುದಿಲ್ಲ, ನಿಂದಿಸು ನನ್ನ ಈ ಪರಿಸ್ಥಿತಿ ಬಂತಲ್ಲ ಅಂತ. ಬದುಕು ಬೆಳಗುವ ತಂತ್ರ ಇದೆಯಾ? ಆತ್ಮವಿಶ್ವಾಸ, ಧೈರ್ಯ, ಭಗವಂತನಲ್ಲಿ ವಿಶ್ವಾಸ, ಸತ್ಕರ್ಮದಲ್ಲಿ ವಿಶ್ವಾಸ, ಸತ್ಕರ್ಮದಲ್ಲಿ ವಿಶ್ವಾಸ, ಅದು ಬರಬೇಕು. ಇತರಿಗೆ ಸಹಾಯ, ಸೇವೆ, ಸಹಕಾರ, ಆನಂದ, ಒಬ್ಬರನ್ನೊಬ್ಬರು ನೋಡಿ ಪಚ್ಚಕ್ಕಿರಿಸೋದು, ಅವನ ನಾಶವನ್ನು ಹಾರೈಸೋದು. ಇನ್ನು ಇಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಹಣ ಖರ್ಚು ಮಾಡೋದು ಕೋರಾಡೋದು, ಆಮೇಲೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಅನಾರೋಗ್ಯದ ಕಾಯಿಲೆಯನ್ನು ದೂರ ಮಾಡಲಿಕ್ಕೆ ಡಾಕ್ಟ್ರ ಹೊಟ್ಟೆ ತುಂಬಿಸೋದು, ಇದೇ ಕೆಲಸ ಮಾಡಿದ್ರೆ ಬದುಕುವುದು ಅನ್ನು ಕಲಿಯೋದ. ಅದನ್ನು ಕಲಿಸಿದವರು ಆತ್ಮವಿಶ್ವಾಸ, ಧೈರ್ಯ. ಆ ಗುರುವಿನಿಗೆ ಆ ಸಂತೋಷವನ್ನು ನಿಮಗೆ ಹೇಳಲಿಕ್ಕೆ ಸಾಧ್ಯವ? ಎಲ್ಲರೂ ಸೂಚನೆ ಮಾಡಿದ ಹುಡುಗ ಫಸ್ಟ್ ರ್ಯಾಂಕ್ ಬಂದಾಗಲ್ಪ. ಕ್ಯಾನ್ ಯು ಇಮ್ಯಾಜಿನ್ ಆನಂದ ಜಾಯ್ ಅಂತ. ಅದನ್ನು ಮಕ್ಕಳಲ್ಲಿ ತರಲಿಕ್ಕೆ ಎಲ್ಲರಿಗೂ ಆಗ್ತದೆ. ನಾನು ಹೇಳಿದ್ರೆ ಎಲ್ಲ ಹುಡುಗರು ಸಮಾನರಲ್ಲ, ಕೆಲವರಲ್ಲಿ ಬುದ್ಧಿಶಕ್ತಿ ಇದೆ, ಜನ್ಮಾಂತರದ ಒಳ್ಳೆಯ ಸಂಸ್ಕಾರ ಇದೆ, ಅದನ್ನು ಬೇಗ ಮೇಲೆ ಬರ್ತಾರೆ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಅದನ್ನು ಮೇಲೆತ್ತಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಯಶಸ್ಸನ್ನು ತಂದು ಕೊಡಬಹುದು ಅವರಲ್ಲಿ. ಇನ್ನೊಂದು ಕಡೆ ನಾನು ಕುರುಕುರು ಭಯಂಕರ ಕುರು ಬಂದು ಹೆಂಡತಿ ಹೊಡಿತಾ ಇದ್ದಾರೆ. ಅಲ್ಲಿ ಆಶ್ರಮಕ್ಕೆ ಯಾವುದೋ ದಿನ ಕೆಲಸಕ್ಕೆ ಬಂದಾಗ ಕೇಳಿದೆ, ಏನು ಮಕ್ಕಳು ಮರಿಯೋದು ಹಿಡಿತಾರೆ ಸ್ವಾಮೀಜಿ ಸಿಕ್ತಾಗುತ್ತೆ ಹೊಡಿತಾರೆ. ಅದೇ ನೀವೊಂದು ಉಪಾಯ ಮಾಡ್ತೀರಾಗ್ತದೆ. ಏನು ಅವನು ರಾತ್ರಿ ಮಲಗಿಕೊಂಡು ನಿದ್ರೆ ಗಾಢ ನಿದ್ರೆ ಇರುವಾಗ ಅವನಿಗೆ ಕೇಳುವುದು ಬೇಕಾಗಿದೆ. ನೀನು ಬೇರೆ ಕೋಣೆಯಲ್ಲಿದ್ದರೆ ಹೇಳಿ ಹೇಳೋದು ಮಾತ್ರ ಹೇಳಬೇಕು. ದೇವರ ಕೃಪೆಯಿಂದ ದಿನದಿಂದ ದಿನಕ್ಕೆ ಈ ಅಭ್ಯಾಸವನ್ನು ನೀವು ಸ್ವಾಭಾವಿಕವಾಗಿ ಬಿಟ್ಟು ಬಿಡುತ್ತೀರಿ. ಇದನ್ನು ಒಂದು ಅತಿ ಫಸಲ ಹೇಳು. ಗಾಢ ನಿದ್ದೆಯಲ್ಲಿರುವಾಗ ನಮ್ಮ ಕಾನ್ಷಿಯಸ್ ಮೈಂಡು ಅಹಂಕಾರ ಕೆಲಸ ಮಾಡುತ್ತೆ, ಅದು ವಿರೋಧ ಮಾಡುತ್ತೆ. ನೀವು ಕುಡಿಬೇಡಿ, ಹಾಂ ಕುಡಿಯೋದೇ ಅಂತ, ನೀನು ಕುಡಿ ಅಂತ ಅಲ್ವಾ. ಅದು ಹೀಗೆ ಮಾಡೋದು ಮೂರ್ತಿ ಮಾಡುವಂತ ನಾಲ್ವ. ಅಂದರೆ ಮನುಷ್ಯನ ಮನಸ್ಸಿಗೆ ಯೋಗ್ಯವಾದ ವಿಚಾರಗಳನ್ನು ಕೊಟ್ಟರೆ ಅವನು ಹೇಗೆ ಬದಲಾವಣೆ ಆಗ್ತಾನೆ ಅದನ್ನು ಸ್ವಾಮೀಜಿ ಹೇಳಿ. ದೀನ ದಲಿತರುದ ದೀನ ದಲಿತರುದ ನಾನು ದೀನ, ನಾನು ದೀನನಾಗಿರೋದಕ್ಕೆ ದಲಿತನಾಗಿರೋದಕ್ಕೆ ಕಾರಣ ನೀವು. ನೀವು ನಮ್ಮನ್ನು ತೂರಿರಿ, ನಾವು ಬಿಡುವುದಿಲ್ಲ. ನಿಮ್ಮನ್ನು ತುಳಿತೇವೆ, ನಿಮ್ಮನ್ನು ದಲಿತರನ್ನು ಮಾಡ್ತೇವೆ ಎನ್ನುವ ತತ್ವ ಪ್ರಚಾರ ಆದರೆ ಈ ತತ್ವ ಇದು ಗೊತ್ತಿದ್ದರೆ ಇದಾಗುತ್ತೆ. ಆಲೋಚನೆ ಮಾಡಿ ಅಲ್ಲಿಯೂ ಸಾಧ್ಯ. ಸ್ವಾಮೀಜಿಯೇ ಹೇಳ್ತಾರೆ, ನನಗೆ ತುಂಬ ಸಮಯ ಬೇಕು ಪೂರ್ಣ ಹೇಳಿಕ್ಕೆ ಆಗಲ್ಲ ಸಾಧ್ಯತೆ. ನೀವು ಯುವಕನೊಬ್ಬ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅತ್ಯದ್ಭುತವಾದ ಒಂದು ಭಾಷಣ ಮಾಡಿದ, ಅದನ್ನು ಕೇಳಿ ನನಗೆ ಪರಮ ಸಂತೋಷವಾಗಿ ನಾನು ಅವನನ್ನು ವಿಚಾರಿಸಿದೆ, ಯಾರು ನೀನು ಎಲ್ಲಿ ನಿಮ್ಮ ತಂದೆ ಯಾರು ಯಾರು. ಅವನೇನೂ ಹೆಚ್ಚು ಹೇಳಿಲ್ಲ. ಮುಂದೆ ನಾನು ಇಂಗ್ಲೆಂಡಿಗೆ ಹೋದಾಗ ಯಾರು ಹೇಳಿದ ಅವನ ವಿಚಾರ. ಅವನ ತಂದೆ ಮತ್ತೊಬ್ಬ ಆ ಊರಿನ ಮತ್ತೊಬ್ಬ ಮುಖಂಡನಿಗೆ ಜಗಳವಾಗಿ ಆ ಮುಖಂಡ ಇವನ ತಂದೆಯನ್ನು ಕೊಂದು ತಿಂದು ಬಿಟ್ಟ. ಅಲ್ಲಿ ಮನುಷ್ಯರ ಮಾಂಸವನ್ನು ತಿಂತಾರೆ ಆಫ್ರಿಕದಲ್ಲಿ. ಆ ಕಾಲದಲ್ಲಿ ಅವನ ಮಗನನ್ನು ಕೊಲ್ಲಬೇಕಂತ ಮಾಡಿದ್ದ. ಆದರೆ ಆ ಮಗ ಆ ಕರಾವಳಿಯಲ್ಲಿ ಸಮುದ್ರ ತೀರದಲ್ಲಿ ದೂರ ಓಡಿಕೊಂಡು ಹೋಗಿ ಹೋಗಿ ಹೋಗಿ ಹೋಗಿ ಒಂದು 10-20 ಮೈಲಿ ಹೋದಾಗ ಅಮೇರಿಕದ ಯಾವುದೋ ಒಂದು ಹಡಗ ಅಲ್ಲಿ ಬಂತು. ಅವನನ್ನು ಕರ್ಕೊಂಡು ಹೋದರು, ಅವನಿಗೆ ಸರಿಯಾದ ಶಿಕ್ಷಣ ಕೊಟ್ಟರು, ಉತ್ಸಾಹ ಕೊಟ್ಟರು, ಆತ್ಮವಿಶ್ವಾಸವನ್ನು ಉಂಟು ಮಾಡಿದರು. ಅವನು ಅಷ್ಟೊಂದು ಉತ್ತಮವಾಗಿ ಮಾತಾಡಿದ್ನಲ್ಲ. ನಮ್ಮ ಜನರು ಯಾಕೆ ಇದನ್ನು ತಿಳ್ಕೊಳ್ಳೋದಿಲ್ಲ? ಆತ್ಮವಿಶ್ವಾಸ, ಈ ಆತ್ಮವಿಶ್ವಾಸವನ್ನು ಯಾಕೆ ಅವರು ಬೆಳೆಸ್ಕೊಳ್ಳೋದಿಲ್ಲ? ಆತ್ಮವಿಶ್ವಾಸವನ್ನು ಕೊಡುವ ಶಿಕ್ಷಣವನ್ನು ಯಾಕೆ ಕೊಡುವುದಿಲ್ಲ ನೀವು? ನಾವು ದುರ್ಬಲಗಳು, ನಾನು ಪಾಪಿಗಳು ಅಂತ ಹೇಳೋದ? ನನ್ನದರಲ್ಲಿ ಹರನನ್ನು ಕಂಡ ಸತ್ವ ಇದೆ, ಶಕ್ತಿ ಇದೆ. ಕರ್ಮ ಜನ್ಮಾಂತರದ ಪಾಪ ಎಲ್ಲ ಉಂಟು, ಆದರೂ ಮೇಲ್ಬರಲಿಕ್ಕೆ ಪ್ರಯತ್ನ ಮಾಡುವ ಪ್ರೇರಣೆಯನ್ನು ಬಾಲ್ಯದಿಂದಲೇ ಕೊಟ್ಟರೆ ವ್ಯಕ್ತಿ ಎಲ್ಲ ತಡೆಗಳನ್ನು ದಾಟಿ ಮೇಲೆ ಕೊಡ್ತಾನೆ. ಇದು ನಮ್ಮ ಮಕ್ಕಳಿಗೆ ಬೇಡುವ, ಇದು ನಮ್ಮ ಟೀಚರ್ಸಿಗೆ ಹೇಳಿ ಮಕ್ಕಳಿಗೆ ಕಲಿಸೋದು ಬೇಡುವ. ವಿಶ್ವ ಮಾನವ ನೀನು ವೇದಾಂತ ಕೇಸರಿ, ನಿರ್ಭಯ ಗತ ಸಂಶಯ. ನಿರ್ಭಯ ಎಲ್ಲ ಸಮಯದಲ್ಲಿ, ಗತ ಸಂಶಯ, ಸಂಶಯ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಮಾಡಿದ ಮನಸ್ಸು ಎಷ್ಟೋ ದಿನ ಊಟ ಇಲ್ಲ ಇಲ್ಲ ಬರಲಾಗಿದೆ ಏನಂತಂದರೆ ಇಲ್ಲ, 3-4 ದಿನ ಉಪವಾಸ ಇದ್ದದ್ದು ಭಯ ಇಲ್ಲ. ಒಂದ್ಸಲ ಕಾಡಿನಲ್ಲಿ ಒಬ್ಬರು ಕೂತ್ಕೊಂಡು ಧ್ಯಾನ ಮಾಡಿ ಕೊಂತಿದ್ದಾರಂತೆ, ಇಷ್ಟೇ ದೂರದಲ್ಲಿ ಇವರಷ್ಟೇ ದೂರದಲ್ಲಿ ಹುಲಿ ಇವರನ್ನು ಹೇಗೆ ನೋಡ್ತಾ ಇಲ್ಲ. ನಿನಗೂ ಹಸಿವೆ ಆಗಿದೆ, ನನಗೂ ಹಸಿವೆ ಆಗಿದೆ, ಬೇಕಾದ್ರೆ ತಿಂದುಕೋ ಅಂತ ತಿರುಗಿಕೊಂಡು ಬಿಡ್ತಿದ್ದಂತೆ. ಆಗ ಆ ಹುಲಿ ಕಂಠದ ನೋಡ್ತಾರೆ, 3-4 ನಿಮಿಷ ಏನು ಬಾಂಧಿಗೆ ನೋಡ್ತಾರೆ, ಓದ್ತಾರೆ. ದೇವರು ನನ್ನನ್ನು ರಕ್ಷಿಸುತ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಅದೆಂಥ ಜೀವನ. ಇನ್ನೊಂದ್ಸಲ ವಿರೋಧಿಗಳು ಅಮೇರಿಕದಲ್ಲಿ ಕಾಫಿಯಲ್ಲೋ ಜರ್ಬತ್ತಿನಲ್ಲೋ ವಿಷ ಹಾಕಿ ಕೊಟ್ಟಿದ್ದಾರೆ. ಎಲ್ಲ ಮಾತಾಡಿ ಏನು ಮಾಡಿದ್ರು ಇವನ್ನು ಸೋಸ್ಲಿಕ್ಕಾಗೋದಿಲ್ಲ ಅಂತ, ಇದನ್ನು ಇಲ್ಲಿಯೇ ಖರ್ಚು ಮಾಡಿಬಿಡುವ ಅಂತ ಮಾಡಿದ್ದಾರೆ. ಹೀಗೆ ಹಿಡಿದಿದ್ದಾರೆ. ಪರಮಾಂಶ ಆಯಿತು, ಕುಡಿಬೇಡ, ಅದರಲ್ಲಿ ವಿಷ ಇದೆ ಕಾಣಿಸ್ಕೊಂಡು ಹೇಳ್ತಾರೆ. ಇದು ಮನುಷ್ಯರು ಮಾಡುವ ಕೆಲಸವ, ಅದು ಮಾಡಿದ್ದು. ಅದೇ ರಾಮ ಇನ್ನೊಂದ್ಸಲ ಇದ್ರು, ಒಬ್ರು ಆ ಕಡೆ ಇದ್ರು, ಮೂರು ಜನ ಈ ಕಡೆ ಇದ್ರು, ಮೂರು ಜನ ಈ ಕಡೆ, ಒಂದು ಕಡೆ ಮೈದಾನದಲ್ಲಿ ಹೋಗ್ತಾ ಇದ್ದಾರಂತ ಲಂಡನ್ನಲ್ಲಿ. ಆ ಕಡೆಯಿಂದ ಒಂದು ಹುಚ್ಚು ಗೂಳಿ ಓದಿಕೊಂಡು ಬಂತಂತ. ಅದು ಹತ್ತು ಹತ್ತಿರ ಬರುವಾಗ ಇವರಿಗೆಲ್ಲ ಹೆದರಾಕೊಂಡಿದ್ದವರು, ಈ ಕಡೆ ಓಡಿದ್ರು, ಅವ್ರು ಆ ಕಡೆ ಓಡಿದ್ರು, ಕೆಲವರು ಓಡಲಿಕ್ಕಾಗದೆ ಕುಸಿದು ಬಿದ್ದರು. ಸ್ವಾಮೀಜಿ ಮಾತ್ರ ಇದೆ, ಈಗ ನಿಂತದನ್ನೇ ನೋಡ್ತಾ ಇದ್ರಂತ. ಹತ್ತಿರ ಬಂತು, ಒಂದೆರಡು ಮೂರು ಫೀಟು. ಅದೇ ಹೀಗೆ ಮರಿ ಅಲ್ಲೇ ಹಿಂದೆ ರೈತ ಹೋಗ್ತಾರ, ಯಾರು ಹೇಳಿದ್ರು ಗೊತ್ತಿಲ್ಲ. ಅದು ಹೋದ ಮೇಲೆ ಅವರೆಲ್ಲ ಓಡಿ ಬಂದರು. ಸ್ವಾಮೀಜಿ, ನಾವು ಭಯದಿಂದ ಓಡಿದೆವು, ನಿಮ್ಮನ್ನು ರಕ್ಷಿಸಲಿಕ್ಕೆ ಆಗಲಿಲ್ಲ. ಆಗಲಿ, ಆ ಸಮಯದಲ್ಲಿ ನೀವೇನು ನಿಮಗೇನು ಭಯ ರೀತಿ ಇದು ಭಯ ಆಗಲಿಲ್ಲ ಅಂತ. ಭಯ ಆಗಲಿಲ್ಲ, ಮತ್ತೇನು ಮಾಡ್ತಾ ಇದ್ದೀವಿ ಒಂದು ರೆಕ್ಕ ಆಗ್ತಾ ಇದ್ದೆ. ವಸ್ತು ವೇಗದಿಂದ ಬಂದ ಆ ಗೂಳಿ ನನ್ನನ್ನು ಆ ಕಡೆಗೆ ಎಸೆದಿದ್ದೆ. ಎಷ್ಟು ದೂರ ಹೋಗಿ ಬೀಳ್ಬೋದು ಅಂತ ಲೆಕ್ಕ ಆಗ್ತಾ ಇದ್ದೆ. ಅಂದರೆ ಮನಸ್ಸೇ ಆಗಿದೆ ಅದು ಆ ಜೀವನ. ಅದು ಓದಬೇಕು, ಪುರುಷೋತ್ತಮಾನದಲ್ಲಿ ಬರೆದಿದ್ದಾರೆ, ಅದ್ಭುತವಾಗಿದೆ. ಸ್ವಲ್ಪ ಸಮಯ ಮಾಡಿಕೊಂಡು ಇಡೀ ಜೀವನ ಒಂದ್ಸಲ ಹೋಗ್ಬೇಕು. ಏನಾಗೋದು ಆಗಲಿ, ಹುಚ್ಚಿದ್ದಕ್ಕೆ ಮನಸ್ಸಿನಾಗಿ ಹುಚ್ಚಿದ್ದಕ್ಕೆ ಇಂಥ ಒಬ್ಬ ಮಹಾಮಾನವನನ್ನು ಓದ್ದೇ ಇದ್ದರೆ ಅವನ ಜೀವನ ಸಾರ್ಥಕ ಪಥದಲ್ಲಿ ನಡೆಯುವುದಿಲ್ಲ. ಎಂಥ ಧೈರ್ಯ ಅಂತ. ಅದು ಸ್ವಾಮಿ, ನಾವು ಮೂರ್ತಿ ಪೂಜೆ ಮಾಡುವುದಿಲ್ಲ, ಕಲ್ಲು ಮಣ್ಣು ಇವನ್ನೆಲ್ಲ ಪೂಜೆ ಮಾಡುವುದರಲ್ಲಿ ನನಗೆ ನಂಬಿಕೆ ಇಲ್ಲ. ರಾಜ ಮಂಗಲ ಸಿಂಗ, ಇಲ್ಲಿ ನಿಮಗೆ ನಂಬಿಕೆ ಇದ್ದರೆ ನಿಮಗೆ ಯಾವುದ್ರ ನಂಬಿಕೆ ಇದೆಯೋ ಅದನ್ನೇ ಮಾಡುವ ಅಂತ ಹೀಗೆ ಸಾಮಾನ್ಯವಾಗಿ ಹೇಳಿದರು. ಅಲ್ಲ ಸ್ವಾಮೀಜಿ, ಏನು ಮೂಢ ನಂಬಿಕೆ ಹಾಗೆ ಅಂದರು. ಅಲ್ಲಿ ಒಂದು ಆ ರಾಜನ ತಂದೆಯ ಚಿತ್ರ ಇತ್ತು ಫೋಟೋ. ಅವನು ಮಂತ್ರಿಯನ್ನು ಕರೆದು ಹೇಳ್ತಾರೆ, ರಾಜನೇ ಹೇಳಿದರು ಆ ಫೋಟೋಕ್ಕೆ ಉಗುಳು ಅಂತ ಉಗುಳೋದು. ಅದೇ ಅದೇ ಹೇ ಸ್ವಾಮಿ, ಅವರು ನಮ್ಮನ್ನು ಅವರು ನೋಡಿದ್ರೆ ನಮ್ಮ ಗೌರವ ಬರುತ್ತೆ. ನಮ್ಮ ರಾಜನ ತಂದೆಯವರು ಬಹಳ ಕಥೆಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಿದವರು. ಹೌದಾ? ಅದ್ರದ್ದು ಬರೀ ಕ್ಯಾನ್ವಾಸು ಬಣ್ಣ ಮಾತ್ರ ಅಲ್ವ, ಅದು ರಾಜ ಇದ್ದಾನ? ಆಗ ರಾಜ ಗೊತ್ತಾಯಿತು, ಗೊತ್ತಾಯಿತು ಮುರುಸಿ ಪೂಜೆ ಮಹತ್ವ ಗೊತ್ತಾಯಿತು. ನೋಡಿ, ಒಂದು ಕಫಾರಕ್ಕೆ ಬಿತ್ತಂದರೆ ಆ ಮಾತಿನ ಶಕ್ತಿ, ಆ ತರ್ಕಬದ್ಧತೆ, ಆಮೇಲೆ ವಿಷಯ ನಿರೂಪಣೆ. ಹೀಗೆ ನಿಂತು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಗಂಟೆ, ಎರಡು ಗಂಟೆ, ಎರಡೂವರೆ ಗಂಟೆ ಮಾತಾಡಿದ್ರು ಒಬ್ಬನೂ ಅದು ಕಾಡುವುದಿಲ್ಲ. ಅದು ಏನು ಮಾತಿನ ಶಕ್ತಿ ಅಂದರೆ, ನುಡಿದ ನುಡಿ ಒಂದೊಂದು ಸಿಡಿದ ಕಿಡಿ ಕವಿ ಹೇಳ್ತಾರೆ, ಅಷ್ಟು ಫೋರ್ಸು. ಒಂದ್ಸಲ ಇಲ್ಲಿ ಮಾತಾಡಿದರು ರಾಹುಲ್ನಲ್ಲಿ, ಅಮೆರಿಕಾ ಮೊದಲ ದೇಶಗಳು ಸಂಚಾರ ಮಾಡಿ ಹಿಂತಿರುಗಿ ಬಂದಾಗ ಮಾಡಿದ್ದು ಎರಡೂವರೆ ಗಂಟೆ. ಎರಡು ಒಬ್ಬನು ಮಿಸು ಕಾಡಿದ್ರು ತುಟಿ ಬೇಕೇನಲ್ಲ ಕೇಳ್ತಾ ಇದ್ದಾರೆ. ಮನುಷ್ಯರಿಗೆ ಸಾಧ್ಯವ ಅಲ್ಲಿ ಅಮೇರಿಕದಲ್ಲಿ ಹದಿನಾಲ್ಕು ಹದಿನೈದು ಸೀಟು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವುದು ಹೇಗೆ? ಇಡೀ ತಮ್ಮ ಶರೀರ ಮನಸ್ಸು ಎಲ್ಲವನ್ನು ಕೂಡ ಗುರು ಕಾರ್ಯಕ್ಕಾಗಿ ಸನಾತನ ಧರ್ಮದ ಮಹಿಳೆಯನ್ನು ಜನರಿಗೆ ತಿಳಿಸುವುದಕ್ಕಾಗಿ ಹೋರಾಡಿದರು. ಅದಕ್ಕೆ ರಾಜಾಜಿ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಸೇವ್ಡ್ ಹಿಂದೂಯಿಸಮ್ ಆ್ಯಂಡ್ ಸೇವ್ಡ್ ಇಂಡಿಯಾ, ಬಟ್ ಫಾರ್ ಹಿಮ್ ವಿವಿಧ ರಾಷ್ಟ್ರ ರಿಲಿಜನ್ ಆ್ಯಂಡ್ ವುಡ್ ನಾಟ್ ಹ್ಯಾವ್ ಗೈನ್ಡ್ ಅವರ್ ಫ್ರೀಡಮ್ ಅಂತ ಮಾತು. ಅದಕ್ಕೆ ಅದು ಅದು ಬಾಕಿ ಅದಕ್ಕೂ ಹಿನ್ನೆಲೆ ಬಿಟ್ಟು ತುಂಬ ಬ್ರಿಟಿಷರು ಏನೇನು ತಂತ್ರ ಮಾಡಿದ್ರು, ಕೃಷ್ಣ ಸರ್ಕಾರ ಮಾಡಿ ಇಡೀ ಇಂಡಿಯಾದಲ್ಲಿ ಹಿಂದೂಗಳೇ ಇಲ್ಲ ಅಂತ ಮಾಡಿ ಅವರೆಲ್ಲ ಏನು ಗೊತ್ತಿದ್ರು ಮೂರ್ಖ ಮೂಢ ಯಾರು ಜಾತಿಗೆ ಸೇರಿದವರು ಅಂತ ಮಾಡಿ ನಿರ್ನಾಮ ಮಾಡಬೇಕಂತ ಮಾಡಿದರು. ಅದೇ ಎಲ್ಲ ಹೆತ್ತು ಅದು ಭಗವಂತನ ಇಚ್ಛೆ. ತರುಣ ಯೋಗಿ ಶ್ರೀರಾಮಕೃಷ್ಣ ವೃತ ಸಹಾಯಕಾರಿ, ರಾಮಕೃಷ್ಣರ ವೃತ ಸಹಾಯಕಾರಿಯಾಗಿ ಬಂದ ತರುಣ ಯೋಗಿ ಹೇಳಿ ಸ್ವಾಮಿ ವಿವೇಕಾನಂದ ಯಜ್ಞಕ್ಕೆ ಆಹುತಿ ಹಾಕಿದಾಗ ಭುಗಲಿಲ್ಲ ಅಂತ ಬೆಂಕಿ ಉಜ್ವಲವಾಗುತ್ತದೆ, ಪ್ರಜ್ವಲವಾಗುತ್ತದೆ. ಅದೇ ರೀತಿಯಲ್ಲಿ ಯಜ್ಞಾಹುತಿ ಹೋಮ ಸುಖಾಸ ಮತ್ತು ಮಿತೇಜಸ್ವಿ ಬೆಂಕಿ ಭಾರತ ರಿಂದಮ ಭಾರತ ಅರಿಂದಮ ಮತ್ತು ವಿವೇಕಾನಂದ ಬಗ್ಗೆ ತುಂಬ ವ್ಯಕ್ತಿತ್ವ ವಿವೇಕಾನಂದದ್ದು ಗೊತ್ತಾಗಿದೆ. ದೀನದರಿದ್ರ ಉದ್ಧಾರ ನೀ ಕಂಡ ಕನಸು, ಬದುಕು ಬೆಳಗುವ ತಂತ್ರ ನಿನ್ನಿಂದ ನನಸು, ವಿಶ್ವಮಾನವ ನೀನು ವೇದಾಂತ ಕೇಸರಿ, ಜಡತೆ ಗೊಡಿ ಧೋರಿಸುವ ಗುರು ನೀನೇ ನರಹರಿ. ನಿಮಗೆ ಕೇಳಲಾಗಲೇ ಒಂದು ಸಲ ಎದ್ದು ಕುತ್ಕೊಳ್ಳೋ ಯಾರಿಗಾದ್ರು ನಿಜ ಅಂತ ಬಸ್ಕ ಹೊಡಿತಾ ಇದ್ದೀರ ಹಿಂದಿನ ಸಾಲಿನಲ್ಲಿ. ಸಂಬಂಧ ನಾನು ನಿನ್ನೆ ಹಿಂದೆ ಕೂತಿದ್ದೆ, ಹಲವಾರು ಜನರು ಗಂಭೀರವಾಗಿ ಗಾಢ ಧ್ಯಾನದಲ್ಲಿ ಮಡಗಿದೆ. ಇಲ್ಲಿ ಆಶ್ರಮಕ್ಕೆ ಬಂದ ಮೇಲೆ ಧ್ಯಾನ ಯೋಗ ಕಲಿಸಿದ್ದಾರಲ್ಲ ನಿಮಗೆ, ಅದನ್ನು ಕ್ಲಾಸ್ನಲ್ಲಿಯೂ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಹೀಗಾಗಿ ಈಗ ಸಾಧ್ಯ ಅಂತ ಆಗಿದ್ದ ಯಾರಿಗಾದ್ರು ನೋಡಿ ಹೇಳಿ. ಆ ವ್ಯಕ್ತಿತ್ವವೇ ಅಂಥದ್ದು, ಆ ವ್ಯಕ್ತಿತ್ವವೇ ಅಂಥದ್ದು. ಪ್ರಭು ನಿಮ್ಮ ಸದಸ್ಯರಲ್ಲಿ ಶರಣು ಶರಣಿ ಈತ ಬಾಲ ಬೆಳಗುವ ಕೈದೀವಿಗೆ ನಿಮಗೆ ಅರ್ಪಿಸ ಅಂತ ಬದುಕಲು ಕಲಿಯ ಅರ್ಪಣಾ ಹಾಡನ್ನು ನಾನು ಹೇಳಿ ಸ್ವಲ್ಪ ಇದೆ ಅದರ ವಿವರಣೆ ಕೊಟ್ಟೆ. ಈಗ ಮುಖ್ಯ ಉಪದೇಶ ಏನು ಅಂತ, ಇಟ್ಸ್ ಹೋಲಿ ಪೊಟೆನ್ಷಿಯಲ್ಲಿ ಡಿವೈನ್ ಸೃಷ್ಟಿ ಒಬ್ಬ ನೀವು ಎಷ್ಟೇ ಪಾಪ ಅನ್ಯಾಯ ಅತ್ಯಾಚಾರ ಎಲ್ಲ ಮಾಡಿ ಆಗಿ ಹೋಗಿದೆ. ಹೆದರ್ಬೇಡ, ನೆಲದ ಮೇಲೆ ಬಿದ್ದಾಗ ನೆಲವನ್ನೇ ಆಧರಿಸಿ ಇದ್ದಂತೆ ಎಷ್ಟು ತಪ್ಪು ಮಾಡಿದರು ನನ್ನ ಅಂತರದ ಆಲ್ರೆಡಿ ದೇವಿದ್ದಾನೆ, ನಾನು ಮೇಲೆ ಖಂಡಿತ ಬರ್ತೇನೆ ಅಂತ ಅದಕ್ಕಾಗಿ ಪ್ರಯತ್ನ ಮಾಡುವ ಒಂದು ಪ್ರೇರಣೆ ಅದರಿಂದ ಬರ್ತದೆ. ಇದು ಅತ್ಯದ್ಭುತವಾದ, ಇದನ್ನು ನಾನು ಬದುಕಲ್ಕಲ್ಲಿ ಸಾಕಷ್ಟು ಹೇಳಲಾಗಿ ವೈಜ್ಞಾನಿಕ ಹಿನ್ನೆಲೆಯಿಂದ ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಸಾಧ್ಯವಾದ ಕೆಲವರು ಓದಿ, ಕೆಲವರು ಸುಮ್ಮನೆ ಓದಿ ಓದಕ್ಕೆ ಪುಸ್ತಕ ಪರ್ಚೇಸ್ ಮಾಡ್ತಾರೆ, ಮನೆಯಲ್ಲಿ ಅಲ್ಲೇ ಕಪಾಟ್ಮೆಂಟ್ ಎಲ್ಲೋ ಇಟ್ಟಿರ್ತಾರೆ. ಎರಡು ಮೂರು ವರ್ಷ ಆದಮೇಲೆ ಅದು ಮನೆಯವರು ಸರಸ್ವತಿ ಪೂಜೆ ದಿವಸ ಒಂದು ಆರತಿ ಎತ್ತಿರುತ್ತಾರೆ. ಆಯ್ತು ಓದುವುದಿಲ್ಲ, ಓದಬೇಕು ಅದು ಗೊತ್ತಾಗ್ತದೆ. ಇಡೀ ಜಗತ್ತನ್ನು ಆಫ್ ಇಂಡಿಯಾ ಅಂಡ್ ಕಾಂಕರ್ ದ ವರ್ಲ್ಡ್ ಥ್ರೂ ಸ್ಪಿರಿಚುಯಾಲಿಟಿ ಅಂತ ಹೇಳಿದ ಮಹತ್ವ ಸಾಧ್ಯ ಅಂತ. ಅದು ಯಾಕಂದ್ರೆ ಒಳಗಡೆ ಇದನ್ನು ಬೇರೆ ಯಾರು ಬಳಸುವುದಿಲ್ಲ. ಕೃಷ್ಣನ್ ನಿನ್ನ ಪಾಪಿ ನಿನ್ನ ಪಾಪಿ ಪಾಪಿ ಪಾಪಿ ಪಾಪಿ ಅಂತಾರೆ. ಸ್ವಾಮೀಜಿ ಚಿಕಾಗೋದಲ್ಲಿ ಹೇಳಿದ ಮಾತು, ವೆರ್ ಐ ಸ್ಟ್ಯಾಂಡ್ ಆ್ಯಂಡ್ ಇಫ್ ಐ ಶಟ್ ಮೈ ಐಸ್ ಆ್ಯಂಡ್ ಟ್ರೈ ಟು ಕನ್ಸೀವ್ ಮೈ ಎಕ್ಸಿಸ್ಟೆನ್ಸ್ ಐ ಐ ಐ ವಾಟ್ ಇಸ್ ಐಡಿಯಾ ಬಿಫೋರ್ ಮೀ ದ ಐಡಿಯಾ ಫಾರ್ ಬಾಡಿ ಐ ಮೈ ದನ್ ನಥಿಂಗ್ ವಿತ್ ಅ ಕಾಂಬಿನೇಷನ್ ಆಫ್ ಮೆಟೀರಿಯಲ್ ಸಬ್ಸ್ಟಾನ್ಸಸ್. ನೋ, ಐ ಆಮ್ ಎ ಸ್ಪಿರಿಟ್ ಲಿವಿಂಗ್ ಇನ್ ಎ ಬಾಡಿ, ಐ ಆಮ್ ನಾಟ್ ಅ ಬಾಡಿ. ಬಾಡಿ ವಿಲ್ ಡೈ ಬಟ್ ಐ ಶಾಲ್ ಗೋ ಆನ್ ಲಿವಿಂಗ್. ಇದು ಚಿಕಾಗೋದ ಸರ್ವರನ್ನ ಸಮ್ಮೇಳನದಲ್ಲಿ ಹೇಳಿದ ಮಾತು. ಅದನ್ನು ಸಮರ್ಥಿಸಿದ್ದಾರೆ, ಅದು ಇವತ್ತು ವಿಜ್ಞಾನ ಸಮರ್ಥಿಸುತ್ತವೆ. ಇದೇ ನಾನು ಸಾಕಷ್ಟು ಅಧ್ಯಯನ ಮಾಡಿ ಮಾತಾಡ್ತಾ ಇದ್ದೇನೆ. ಸಾಮಾನ್ಯ ಬುದ್ಧಿಜೀವಿಯಲ್ಲ ನಾನು, ನನ್ನನ್ನು ನಾನು ಸದ್ಬುದ್ಧಿಜೀವಿ ಅಂತ ತಿಳ್ಕೊಂಡಿದ್ದೇನೆ. ದುರ್ಬುದ್ಧಿಜೀವಿ ಅಂತೂ ಅಲ್ಲ. ದೇವರನ್ನು ಧರ್ಮವನ್ನು ಮಹಾತ್ಮರನ್ನು ನಿಂದಿಸುವ ನಾಲ್ಗೆ ಅಲ್ಲ. ಅವರನ್ನು ಕೊಂಡಾಡಿ ಅವರು ಸಾಧಕ್ಕೆ ಬೀರ್ತಕ್ಕಂಥ ಮನಸ್ಸು ನಾವು ನನ್ನ ಮಾತನ್ನು ಕೇಳಿದ್ರೆ ಅದು ಕೇಳಿಬಿಟ್ಟು ನನಗೇನು ಅಂತ. ಅಮೆರಿಕಾ ದೇಶದಲ್ಲಿ ಡಾಕ್ಟರ್ ಕುಲ್ಲರ್ ರೋಸ್ ಅಂತ ಹೇಳುವವರು 25,000 ರೋಗಿಗಳು ಸಾವಿನ ಅಂಚಿನಲ್ಲಿರುವ ರೋಗಿಗಳನ್ನು ಪರಿಶೀಲನೆ ಮಾಡಿ ಹೇಳ್ತಾರೆ. ಕೆಲವರು ಸಾಧಕ 5 ದಿವಸ ಮೊದಲು ಮನೆಯವ್ರನ್ನು ಕರೆದು, ನಾಡ್ದು ಶನಿವಾರ ನಾನು 4 ಗಂಟೆಗೆ ಹೊರಟೋಗ್ತೇನೆ ಮಕ್ಕಳೇ, ಎಲ್ಲ ಜಗಳ ಬೇರಿ ಹಿರಿಯರನ್ನು ಸ್ವಲ್ಪ ಕೊನೆಗಾಲದಲ್ಲಿ ಸೇವೆ ಮಾಡಬೇಕು ಅಂತ ಇವ್ರನ್ನ. ಆಮೇಲೆ ನಿಮ್ಮಲ್ಲಿ ಪಾಲು ಪಡಿಸಿ ಅದು ಕೆಲಸ ಒದ್ದಾದೇರಿ ಅಂತ. ಆ ಟೈಮ್ ಸರಿಯಾಗಿ ಬಂದು ಕೂಡ ಕ್ಲೋಸ್ ಹೌದು. ಇದು ಒಂದು ಕೇಸಲ್ಲ, ಹಲವಾರು ನೂರಾರು ಪೇಸಸ್ಸನ್ನು ಸರಿ ಮಾಡಿ ಕದಲು ಸತ್ತಂತ ಡಾಕ್ಟ್ರು ಬರೆದ ಮೇಲೆ ಒಂದೂವರೆ ಗಂಟೆ ನಂತರ ವಾಪಸ್ ಬಂದು 10-18 2 ವರ್ಷ ಬದುಕಿದ್ದು ಅದನ್ನು ಕಂಡಿದ್ದಾರೆ. ಇದನ್ನು ಸ್ಟಡಿ ಮಾಡಿ ಯಾಕೆ ದೊಡ್ಡ ಸಭೆಯಲ್ಲಿ ಹೇಳ್ತಾರೆ. ಇಟ್ ಇಸ್ ನಾಟ್ ಮಿಯರ್ಲಿ ಮೈ ಒಪಿನಿಯನ್ ಆರ್ ಫೇತ್, ವಿದೌಟ್ ಎ ಶ್ಯಾಡೋ ಆಫ್ ಡೌಟ್ ಐ ನೋ ದೇರ್ ಇಸ್ ಲೈಫ್ ಆಫ್ಟರ್ ಡೆತ್. ಆಯ್ತಾ? ನಮ್ಮಲ್ಲಿ ಪ್ರತಿ ಒಬ್ಬ ಎರಡು ಇಂಗ್ಲೀಷ್ ಪುಸ್ತಕ ಓದಿದ. ಆಯ್ತು, ಇದು ಮೂಲ ನಂಬಿಕೆ ಅಂದ್ಕೊಳ್ತಾನೆ. ಕಂತಪುರಾಣ ಇರುವುದು ಹೌದು, ಮೂಲ ನಂಬಿಕೆ ಇದೆ ಹೌದು. ಅದು ಮೂಲ ಬರಲ್ಲ. ನಂಬಿಕೆಗೆ ಅರ್ಹವಾದ ಘಟನೆಗಳನ್ನು ಅಧ್ಯಯನ ಮಾಡಿ ಹೇಳಿದ್ದು. ಒಂದು ಮರದಲ್ಲಿ ಕೆಲವು ಕೊಲ್ಪ ಹಣ್ಣುಗಳು ಇವೆ, ಖಂಡಿತ ಸಂದೇಹವೇ ಇದೆ. ಕೊಲ್ಪ ಹಣ್ಣುಗಳು ಮಾತ್ರ ಇವೆ ಅಂದರೆ ನಿಮಗೆ ಹಾಕಬೇಕಾ ಬೇಡುವ? ನೋಡಿದ್ರೆ ನೀವು ಪೂರ್ಣ ಒಳ್ಳೆ ಹಣ್ಣಲ್ವ? ಅಲ್ಲಿ ಒಂದು ಶಾಲೆಯಲ್ಲಿ 200-300 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಕೊಡುತ್ತಿರುವುದರಲ್ಲಿ 30 ಜನರು ಪಾಸ್ ಆಗಿಲ್ಲ. ಶಾಲೆಯ ಮೇಷ್ಟ್ರು, ವಿದ್ಯಾಧಿಕಾರಿಗಳು, ವಿದ್ಯಾ ಇಲಾಖೆ ಜನರೆಲ್ಲ ಸತ್ತೋಗಿದ್ದಾರೆ ಅಂತ ನಾನು ಹೇಳ್ತೇನೆ. ಅಂದರೆ ಹಾಗಲ್ಲ, ವಿದ್ಯಾ ಇಲಾಖೆ ಇದೆ, ಇನ್ಸ್ಪೆಕ್ಟ್ರು ಬರ್ತಾರೆ, ನೋಡ್ತಾರೆ ಶಾಲೆಯಲ್ಲಿ ಮೇಷ್ಟ್ರಿಗೂ ಸಿಸ್ಟಮ್ಯಾಟಿಕ್ ಆಗಿ ಪಾಠ ಮಾಡಬೇಕು ಅಂತ ಹೇಳುವಾಗಿದೆ. ಪಾಠ ಪಚ್ಚಿದ ಪ್ರಕಾರ ಅವರು ತಮ್ಮ ನೋಟ್ಸನ್ನು ಹೆಡ್ ಮಾಸ್ಟರ್ಗೆ ತೋರಿಸ್ಬೇಕು, ಆಮೇಲೆ ಕ್ಲಾಸ್ಗೆ ಸರಿಯಾದ ಸಮಯಕ್ಕೆ ಹೋಗಿ ಕೋರ್ಸನ್ನು ಮುಗಿಸ್ಬೇಕು, ಎಲ್ಲ ಇದೆ. ಎಲ್ಲರಿಗೂ ಅದಕ್ಕೆ ಆ ಮಟ್ಟಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಫೇಲ್ ಆಗುತ್ತೆ. ಇಷ್ಟುದಿಲ್ಲ, ಅದೇ ಇಲ್ಲ ಅಂದ್ರೆ ಯಾಕೆ ಮಳೆ ಬರುವುದಿಲ್ಲ? ಮಳೆ ಬರುವುದಿಲ್ಲ ಅಂದರೆ ಭಗವಂತನ ಶಿಕ್ಷೆ ಅದು. ಮಳೆ ಬಾರದು. ಮಳೆ ಮಳೆಗಾಗಿ ಪ್ರಾರ್ಥನೆ ಅತ್ಯಂತ ಅಗತ್ಯ. ಎಲ್ಲರೂ ಸೇರಿ ದೇವಾಲಯದ ಮಾಡಬೇಕು. ದೇವ್ರ ಯಾಕೆ ಮಳೆ ಕೊಡುವುದಿಲ್ಲ? ಒಂದು ಇವನು ಒಂದು ಚಂಡಲ್ ಕೊಕೊನಟ್, ಅದಕ್ಕೆ ಏನು ಹೇಳ್ತಾರೆ ಶ್ರೀನಾಥ ಅಂತಾರೆ. ನಿಮ್ಮದು ಏನು ಹೇಳ್ತಾರೆ ಚಂಡಲ್ ಕೊಕೊನಟ್ ತಗೊಂಡೋಗಿ ದೇವ್ರಿಗೆ ಕೊಟ್ಟು. ಹಾಂ, ಹೌದು, ಮಂಗಳೂರಿನಲ್ಲಿ. ಹಾಂ, ನಾನು ಅವನಿಗೊಂದು ಎರಡನೇ ಕೊಟ್ಟೆ. ಅವನಿಗೊಂದು ಮಳೆ ಬರಲಿಕ್ಕೆ ಆಗುದಿಲ್ಲ, ಎಲ್ಲ ದೇವರು ಇಲ್ಲ. ಎಷ್ಟು ಅಲ್ಪ ಬುದ್ಧಿಯಿಂದ ಮಾತಾಡೋದು, ಬುದ್ಧಿವಂತರಾದವರು ಮಾತಾಡ್ತಾರೆ. ಹಾಗೆ ಸುಖದ ಇಂಟೆಲಿಜೆಂಟ್ ಹಾಯ್ಲಿ ಪುರಸ್ಕೃತರಾದವರು ಇತ್ಯಾದಿ ಸಿನ್ಸಿಯರಿಯಾಗಿ ಮಾಡಿ ನೋಡಿ. ಇವತ್ತು ಅಮೇರಿಕದಲ್ಲಿ ಅವನು ಲಂಡನ್ನ ಇವನು ದೊಡ್ಡ ವಿಜ್ಞಾನಿ ಹೇಳ್ತಾನೆ, ಪ್ರೇಯರ್ ಇಸ್ ದ ಮೋಸ್ಟ್ ಪವರ್ಫುಲ್ ಫಾರ್ಮ್ ಆಫ್ ಎನರ್ಜಿ ಒನ್ ಕ್ಯಾನ್ ಜನರೇಟ್. ಇಟ್ ಇಸ್ ಎ ಫೋರ್ಸ್ ಆಸ್ ರಿಯಲ್ ಎಸ್ ಟೆರೆಸ್ಟ್ರಿಯಲ್ ಗ್ರಾವಿಟಿ. ಆಸ್ ಎ ಫಿಸಿಷಿಯನ್ ಐ ಹ್ಯಾವ್ ಸೀನ್ ಮೆನ್ ಲಿಫ್ಟೆಡ್ ಔಟ್ ಆಫ್ ಡಿಸೀಸ್ ಅಂಡ್ ಮೆಲಾಂಕೊಲಿ ಬೈ ಸಿಲಿಂಗ್ ಇನ್ ಎಫರ್ಟ್ ಆಫ್ ಪ್ರೇಯರ್. ಅದೇ ನಮ್ಮಲ್ಲಿ ತಿಳುವಳಿಕೆ ಇಲ್ಲ. ಅಜ್ಞಾನವೇ ಸುಜ್ಞಾನವ? ನೋಡಿ, ಹೀಗಾಗಿದೆ. ಮಳೆ ಬಾರದೇ ಇದ್ದಾಗ 1845 ಇಬ್ರಾಹಿಂ ಲೋಧಿ ಡೆಲ್ಲಿಯಲ್ಲಿರುವಾಗ ವಿಶ್ವನಾಥನ ದೇವಸ್ಥಾನದ ಕಡಿದು ಹಾಕಿ ದೊಡ್ಡ ಒಂದು ಮಳೆ ಇಲ್ಲದೆ ಹಾಹಾಕಾರ ಉಂಟಾಯ್ತು. ಆಗ ಅಲ್ಲಿ ಮುಖ್ಯಸ್ಥರೊಬ್ಬರ ಹತ್ರ ಅವ್ರು ಬಹಳ ಸಜ್ಜನರು, ಸಂತರು, ಸಾಧುಗಳು. ಅವ್ರ ಹತ್ರ ಎಲ್ಲರೂ ಹೋಗಿ ಕೇಳಿದರು, ಏನು ಮಾಡಿದ್ರು, ವಿಶ್ವನಾಥನಿಗೊಂದು ದೇವಾಲಯ ಇಲ್ಲ. ಕೊನೆಗೆ ಮುಸಲ್ಮಾನರು ಎಲ್ಲ ಉಂಟಾಗಿ ಬಂದು ಹೇಳಿದರು, ಏನಾದರೂ ನೀನು ಹೇಳಿದ್ರೆ ಆಗುತ್ತೆ, ನೀವು ಶಾಸ್ತ್ರ ಬಂದವರು ಮತ್ತು ಒಳ್ಳೆ ಜೀವನ ನಡೆಸಿದವರು, ಏನು ಮಾಡಿದ್ರೆ ಆಗುತ್ತೆ? ಇದೊಂದು ವಿಶ್ವನಾಥನಿಗೆ ದೇವಾಲಯ ಆಗಬೇಕಲ್ಲ, ಅದು ಮಾಡುವ ಅಂದವರು. ಇಲ್ಲ ಗೌರಿ, ಅಲ್ಲಿ ಡೆಲ್ಲಿಯಿಂದ ಮಾಡಬಾರ್ದಂತ ಬಂದಿದೆ, ಏನು ಮಾಡೋದು ಗೊತ್ತಾಗೋದಿಲ್ಲ, ಅದು ನಾನು ಹೇಳ್ತೇವೆ ಅಂತ ಇವರು ಕೊಟ್ಟದಕ್ಕೆ ಅವನು ಆಗುವುದಿಲ್ಲ ಅಂದ. ಅವರು ಹೇಳಿ ಮಳೆ ಬರುವಂತೆ ಪ್ರಾರ್ಥನೆ ಮಾಡ್ತಾರೆ, ಮಾಡಿ ಕೊಡಬೇಕು ಅಂತ ಅವರು ಹೇಳಿ ಅವನು 1 ತಿಂಗಳವರೆಗೆ ಮಳೆ ಬರಬೇಕು, ಇದು ಕೊಡುವುದಿಲ್ಲ ಅಂತ ಇದು ಸಾಧನೆ ಪ್ರಾರ್ಥನೆ ಶುರು ಮಾಡಿದ್ರು. ಪ್ರಾರ್ಥನೆ 1 ತಿಂಗಳು 28-29 ದಿನ ಆಯಿತು, 30ನೇ ದಿನವೂ ಏನೂ ಇಲ್ಲ. ಎಲ್ಲರಿಗೂ ಹೆದರಿಕೆ ಆಯಿತು, ಅದು ಮುಖ್ಯಸ್ಥರು ಬಿಡಲಿಲ್ಲ, ಹಾಗೆ ಆಗ್ತದೆ ಅಂತ. ಕೊನೆಯ ದಿನ ಬಂತು ಮಳೆ ಧಾರಾಕಾರವಾಗಿ ಬಂದದ್ದು ಮಾತ್ರ 4-5 ದಿವಸ ಬಂತು. ಎಲ್ಲ ಕಡೆ ಸುಭಿಕ್ಷೆ ಆಯಿತು. ಯಾಕಾಗುವುದಿಲ್ಲ, ಮಾಡುವುದಿಲ್ಲ, ಮಾಡುವುದಿಲ್ಲ, ಮನಸ್ಸು ಮಾಡುವುದಿಲ್ಲ. ಸುಳ್ಳು ಮನಸ್ಸನ್ನೇ ಕಷ್ಟಿಯಾಗಿ ಹಿಡ್ಕೊಂಡು ಸಾಯ್ತಾರೆ. ಅಂಥದ್ದು ಮನೆಗಾಗಿ ಪ್ರಾರ್ಥನೆ ಅಂತ ಒಂದು ಪುಸ್ತಕವೇ ಇದೆ. ಆಮೇಲೆ ಇಲ್ಲಿ ಟಿಪ್ಪು ಸುಲ್ತಾನ ನಂತರ ಪೂರ್ಣಯ್ಯನವರು ಅಲ್ಲಿ ಕಾದ ಬರ್ತದೆ, ಎಲ್ಲ ಕಡೆ ಇಲ್ಲಿ ಮನೆ ಇಲ್ಲ, ನೀವು ಅಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಬೇಕು. ತಿಂಗಳಿದೆ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಅಂತ ನೂಲಲ್ಲಿ ಈ ಭಾರತದಲ್ಲಿ ಒಬ್ಬ ಹುಡುಗನಿಗೆ ಭಾರತದಾಗ ಶಿಕ್ಷಣ ಕೊಟ್ಟಿದ್ದೀರಲ್ಲ ನೀವು, ಸರಿಯಾ? ನನ್ನ ಹೃದಯವನ್ನು ನಿನ್ನ ಎದುರು ತಂದು ಇದು ಮಾಡಿದ್ರು, ಯಾರನ್ನು ನಿಂದೆ ದೋಷ ಮಾಡಬೇಕ, ಅದು ಮಾಡಬಾರ್ದು ಅಂತ ನನಗೆ ದೇವರ ಕೃಪೆಯಿಂದ ಗೊತ್ತಾಗಿದೆ. ಅದಕ್ಕಾದ್ರೆ ಈ ಸ್ಥಿತಿ ಉಂಟು. ಅದರಿಂದ ಭಗವಂತನಲ್ಲಿ ವಿಶ್ವಾಸ, ಆತ್ಮವಿಶ್ವಾಸ, ಸತ್ಕರ್ಮದಿಂದಲೇ ಶ್ರೇಯಸ್ಸು ಎನ್ನುವ ವಿಶ್ವಾಸ. ಭಗವಂತ ಒಬ್ಬನೇ, ಒಂದು ಧರ್ಮದ ಹೆಸರಿನಲ್ಲಿ ಎಷ್ಟು ಜಗಳ, ಎಷ್ಟು ನಿಂದೆ, ಈಗಲೂ ನಿಂದೆ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಿಲ್ಲ. ಗುಟ್ಟಾಗಿ ಅದು ಸರ್ಕ್ಯುಲೇಟ್ ಆಗ್ತಾ ಇರ್ತದೆ, ಕೊಲ್ಲುವುದು ಆಯ್ತದೆ. ಒಂದು 400 ವರ್ಷ ಕೊಂದು ಕೊಂದು ಹೋಗಿ ಇದ್ದ ಹೆಂಗಸನ್ನೆಲ್ಲ ಹೇಳ್ಕೊಂಡು ಹೋಗಿ ಮದುವೆ ಆದ್ರೆ ಆಯ್ತು. ಅದು ಈ ಕ್ರಿಶ್ಚಿಯನ್ಸದ್ದು ಇನ್ನೊಂದು ಅವಾಗೆ ಒಳಪಡಿಸೋದು ಹಾಗೆ ಚೆನ್ನಾಗಿದೆ ಅಷ್ಟ. ಅದೇನು ಮಾಡಬೇಕು? ಇಡೀ ಹಿಂದೂ ಧರ್ಮದ ಸಾರ ತತ್ವಗಳೆಲ್ಲ ಬುಕ್ಕನಾಸು. ಇದು ಒಬ್ಬ ನಾನೇಕ ದೈವಿಕ ಶ್ರಾದಿ ಅಂತ, ನಾನೇಕ ಹಿಂದೂ ಆದ ಅಂತ ಬರೆದಿದ್ದಾನೆ ಅವ, ಅವನಲ್ಲೆಲ್ಲ ಬರೆದಿದ್ದಾನೆ. ಅದೇ ನಾನು ಇಲ್ಲಿಗ ಹೇಳಲಿಕ್ಕೆ ಹೋಗೋದಿಲ್ಲ. ಎಷ್ಟಾದಿನೋ ಹೇಳಬೇಕಾದ ಎಷ್ಟೋ ವಿಚಾರ. ಡಿವಿನಿಟಿ ಆಫ್ ದ ಸೋಲ್ ಫೇತ್ ಇನ್ ಒನ್ ಸೈಡ್, ಡಿವಿನಿಟಿ ಆಫ್ ಇಡೀ ವಿಶ್ವ ಒಂದು ಅಂತ ಗೊತ್ತಾಗಿದೆ. ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಆ ವಿಶ್ವ ನೇಮಕ ಒಬ್ಬನೇ, ಹೆಸರು ಬೇರೆ. ಇದೆ ಕೇಳಿಕೊಳ್ಳಿ ವ್ಯಾಲ್ಯೂಮ್ ಅಂತಾರೆ ನೀರಿಗೆ, ಇನ್ನು ಇಂಗ್ಲೀಷ್ನಲ್ಲಿ ವಾಟರ್ ಅಂತಾರೆ, ಅಕ್ವಾ ಅಂತಾರೆ ಗ್ರೀಸ್ನಲ್ಲಿ, ಏನೋ ಅಲ್ಲಿ ತಣ್ಣಿ ಅಂತಾರೆ, ನಾವು ನೀರು ಅಂತೇವೆ, ಅದು ನೀರು ಅಂತಾರೆ ಆಂಧ್ರದವರು ಅಲ್ವಾ. ಹಾಗೆ ಅಂದರೆ ಪಾನಿ ಅಂತ ಹೇಳುವ ಇದರಿಂದ ತಲೆ ಓಡಿತೇನೆ ಅಂದರೆ ಎಷ್ಟು ಅರ್ಥ? ಎಷ್ಟು ನೀವು ದೇವರ ಹೆಸರನ್ನು ಹೇಗೆ ಬೇಕಾದರೂ ಹೇಳ್ಬೋದು. ಅವನಿಗಾಗಲೂ ಯಾಕೊಳ್ತಾನೆ, ನಿನ್ನ ಹೆಸರು ಗೆಸರು ನನಗೆ ಹೆಚ್ಚು ಗೊತ್ತಿಲ್ಲ, ನೀನು ಇದ್ದೆ ಅಂತ ಗೊತ್ತು, ನಿನ್ನ ಮನುಷ್ಯ ಪ್ರಾರ್ಥನೆ ಕೇಳ್ತಿ ಅಂತ ಗೊತ್ತು, ನನ್ನ ಕೃಷ ಮಾಡು, ನನ್ನ ಮನಸ್ಸಿನ ಕಷ್ಟಗಳನ್ನು ದೂರ ಮಾಡು, ಮನ್ನಿಸು, ಮುನ್ನಡೆಸು, ದಾರಿ ತೋರು, ಎಲ್ಲರಿಗೂ ಎಲ್ಲದಾಗಲಿ, ಶುಭವಾಗಲಿ, ಭಕ್ತಿ ಉಕ್ಕಿಸು, ಕಂಬನಿ ತುಂಬಿ, ಮಗು ತಾಯಿಯನ್ನು ಅಮ್ಮ ಅಂತ ಕರೆಯುವ ಕಣ್ಣೀರು ಬರುತ್ತೆ, ಅವು ಓಡಿ ಬರ್ತಾರೆ. ಹಾಗೆ ನಾನು ನಿನ್ನನ್ನು ಹಾಕಿ ಕರೀತೇನೆ, ನನಗೆ ಗೊತ್ತಿದ್ದ ಹೆಸರು, ನಮ್ಮ ಹಿರಿಯರು ಹೇಳಿದ ಹೆಸರು ಇದು, ತೋರಿಸಿಕೊಡಲಾರಿ ಅಂತ ಹೇಳಿದ್ದಾದರೆ ಮನುಷ್ಯ ಭಗವಂತನ ಕೃಪೆಯನ್ನು ಪಡೆದೇ ಪಡೀತಾನೆ ಎನ್ನುವ ಉಚಿತವಾದ ಸಂದೇಶವನ್ನು ರಾಮಕೃಷ್ಣರು ತೋರಿಸಿಕೊಟ್ಟರು. ತಾವು ಕಂಡರು, ಅನುಭವಿಸಿದರು, ತಮ್ಮ ಶಿಷ್ಯರ ಮೂಲಕ ಅದನ್ನು ತೋರಿಸಿಕೊಟ್ರು. ನಾನ್ ಎಸೆನ್ಷಿಯಲ್ಸನ್ನೇ ಹಿಡ್ಕೊಂಡು ನೇತಾಡಬೇಡಿ, ಎಸೆನ್ಷಿಯಲ್ಸ್ ಅಂತ ಕೊಡಿದ್ರು ಶ್ರದ್ಧೆ ವೆನ್ ವಿ ಸ್ಲೇ ಅಂತ ಇವನು ಹೇಳಿದರು ಅಲೆಕ್ಸಿಸ್ಗಳು. ವೆನ್ ವಿ ಸ್ಲೇ ವಿ ಲಿಂಕ್ ಅವರ್ಸೆಲ್ಸ್ ವಿತ್ ದ ಇನ್ಎಕ್ಸಾಸ್ಟಿಬಲ್ ಮೋಟಿವ್ ಫೋರ್ಸ್ ದಟ್ ಸಿನ್ಸ್ ದ ಯೂನಿವರ್ಸ್. ಡಿವಿನಿಟಿ ಆಫ್ ದ ಸೋಲ್ ಅಂಡ್ ಫೇತ್ ಇನ್ ಒನ್ ಸೆಲ್ಫ್, ಯುನಿಟಿ ಆಫ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಯೂನಿವರ್ಸಲ್ ಲವ್ ಲೋ. ಇಡೀ ಜಗತ್ತು ಅಂದ ಚಂದ್ರಲೋಕದಲ್ಲಿ ನಿಂತು ನಿಶ್ಚಲ ಎನ್ನುವನು ಭೂಮಿಯನ್ನು ಕಂಡಾಗ ಅವನಿಗೆ ಕಾಲ್ಚೆಂಡು ನಡ್ಕೊಂಡಂತ, ನಾವು ವಾಸಿಸುವ ಈ ಭೂಮಿ ಕಾಲ್ಚೆಂಡು ಹುಟ್ಟುವಾರ್ ಅದು ಗ್ರೀನಂತ ತಿರುಗ್ತದೆ. ಅದೇ ನಾವು ಬರ್ತೇವೆ ಹೋಗ್ತೇವೆ, ಬರ್ತೇವೆ ಹೋಗ್ತೇವೆ. ಕೆಲವು ದಿವಸ ನಾಟಕವನ್ನು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಕೋಟಿ ಜನರ ಅಂತಿ ಹರಿಸಿತ್ತ ಪಾತ್ರಗಳ ಆಟಕ್ಕೆ ತುದಿಯಿಲ್ಲ, ಮೊದಲಿಲ್ಲ, ಕೊನೆಯಿಲ್ಲ. ನೋಟಕರು ಮಾಟಕವೇ, ನಾವೊಂದು ವೇಷ ಹಾಕಿದ್ದೇವೆ, ಆ ವೇಷ ಹಾಕೊಂಡು ಕುಣಿತಾ ಇದ್ದೇವೆ, ಇನ್ನೊಬ್ಬನು ಮತ್ತೊಂದು ವೇಷ ಹಾಕೊಂಡು ಕುಣಿತಾ ಇದ್ದಾನೆ, ಅವನ ಹತ್ರ ಕೇಳ್ತಾ ಇದ್ದೇವೆ, ಹಾಗಾಯ್ತು ನನ್ನ ವೇಷ, ನಿನ್ನ ವೇಷ ಚೆನ್ನಾಗಿದೆ ಬಂದಿದೆ. ಏನು ಅದ್ಭುತ ಇದೆ ಈ ಜಗತ್ತು. ಅದು ಹೇಳ್ತಾರೆ, ಅದು ಗೊತ್ತಾಗಿದೆ. ಇಷ್ಟಾದರೂ ಕೂಡ ಜನರು ಅದೇ ಹಳೇ ಮೌಢ್ಯದಲ್ಲಿದ್ದು ಹೇಳ್ತಾರೆ. ಸರ್ವಿಸ್ ಆಫ್ ಗಾಡ್ ಇನ್ ಮ್ಯಾನ್ ಮತ್ತು ನಾಲ್ಕನೇ ಡಿವಿನಿಟಿ ಆಫ್ ದ ಸೋಲ್ ಫೇತ್ ಎನ್ನುವಂಥದ್ದು. ಆಮೇಲೆ ಯುನಿಟಿ ಆಫ್ ಎಕ್ಸಿಸ್ಟೆನ್ಸ್ ಯೂನಿವರ್ಸಲ್ ಲವ್ಸು. ಈಗ ಇರಾಕ್ನಲ್ಲಿ ಎಂಥ ಆಗ್ತದೆ ಅದು ನಾವು ಇಂಡಿಯಾಕ್ಕೂ ಹಬ್ಬಿಸ್ತೇವೆ ಅಂತ ಹೆದರಿಸ್ತಾರೆ. ಅದೇ ಇದೇ ಥರದ ಅದು ಧರ್ಮ ನಿತ್ಯ ಸತ್ಯ ಎಲ್ಲಿದೆ? ಪ್ರತಿಯೊಬ್ಬನ ಅಂತರದಲ್ಲಿರುವ ಮನುಷ್ಯನು ಕಷ್ಟಕಂಚಕದಲ್ಲಿದ್ದವನು ಸೇವೆ ಸಣ್ಣ ಸೇವೆ ಮಾಡಿದರೂ ಅದು ದೇವರಿಗೆ ಸಲ್ಲುತ್ತದೆ. ಸರ್ವೀಸ್ ಆಫ್ ಗಾಡ್ ಇನ್ ಮ್ಯಾನ್, ಸರ್ವೀಸ್ ಆಫ್ ಗಾಡ್ ಇನ್ ಮ್ಯಾನ್ ನಾಲ್ಕು ಪ್ರಮುಖ. ಅಷ್ಟರಲ್ಲಿ 11:25 ಆಯಿತು. ನಾನು ನಿಮ್ಮನ್ನೆಲ್ಲ ಕಂಡು ಸಂತೋಷವಾಯಿತು. ಸ್ವಲ್ಪ ಬಿಡು ಮಾಡಿಕೊಂಡು 3-4 ದಿನ ಈ ರೀತಿ ಇಲ್ಲಿಗೆ ಬರುವ ಅವಕಾಶ ತರಿಸ್ಕೊಳ್ಬೇಡಿ. ಅದರಿಂದ ಬಹಳ ಉಪಕಾರವಾಗ್ತದೆ. ಎಲ್ಲರೂ ಸಾವನ್ನು ಎದುರಿಸಬೇಕು. ಯಾರಿಗೂ ತರಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ಧೈರ್ಯದಿಂದ ನಾನು ಅದನ್ನು ಹೇಳೇ ಇಲ್ಲ. ಕುಳ್ಳ ರೋಸಿನದೊಂದು ಘಟನೆ ಬಹಳ ಇಂಟ್ರೆಸ್ಟಿಂಗ್ ಇತ್ತು. ದಯಮಾಡಿ ಎಲ್ಲರಿಗೂ ಶುಭವಾಗಲಿ. ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ವಿವೇಕಾನಂದ ದಿವ್ಯಮಂಗಳ ಆಶೀರ್ವಾದ ಬರಲಿ ಅಂತ ನಾನು ಅವರು ಸಾಧ್ಯತೆ ಈಗ ಬಂದ 5 ನಿಮಿಷ ಆಯ್ತಾ?